ಗಣನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವು ಕನ್ನಡವಾಗಿರಲಿ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂಬ ಅರಿವು ನಮಗಿರಲಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ರಾಯಚೂರು ತಾಲೂಕಿನ ಅನ್ವಾರ್ ಗ್ರಾಮದ ಭೀಮರೆಡ್ಡಿಯವರ ಕೃಷಿ ಅನುಭವಗಳನ್ನು ಕೇಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಅಣ್ಣವರ ಗ್ರಾಮದ ಭೀಮರೆಡ್ಡಿ, ಯುವ ರೈತರು ಅಂತ ಹೇಳ್ಬೋದು. ಭೀಮರೆಡ್ಡಿ ಅವರು SSLC ತನ ಶಿಕ್ಷಣವನ್ನು ಪೂರ್ತಿ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ. ಮೆಟ್ರಿಕ್ ಒಂದು ಫೇಲ್ ಆದಮೇಲೆ ಮುಂದೆ ಅವರು ಕೃಷಿಗೆ ಬಂದು ಒಕ್ಕಲುತನವನ್ನು ಭೀಮರೆಡ್ಡಿ ಮಾಡ್ತಾಯಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮರೆಡ್ಡಿ ಅವರ ಕೃಷಿ ಅನುಭವಗಳನ್ನು ಯುವ ರೈತರು ಅಂತ ಹೇಳ್ಬೋದು ಅವರ ಅನುಭವಗಳನ್ನು ಹಂಚ್ಕೋತಾರೆ. ಭೀಮರೆಡ್ಡಿ ಶಾಲೆ ಎಲ್ಲಿ ತನಕ ಓದಿ, 10ನೇ ಕ್ಲಾಸು ನಾನು ಮುಗಿಲಿಲ್ಲ, ಫೇಲ್ ಆದೆ ಅಂತೇಳಿ ವಿಚಾರ ಹೇಳಿದೆ ತಾನು. ಯಾಕೆ ನಿಮ್ಮಲ್ಲಿ ಶಾಲೆ ಎಲ್ಲಿವರೆಗಿತ್ತು, ಯಾಕೆ ನೀನು ಅಷ್ಟು ಮುಂದುವರೆಸಲಿಲ್ಲ ಶಾಲೆಯನ್ನು? 10ನೇ ಕ್ಲಾಸ್ ತನಕ ಓದಿನಿ ಸರ್. ಫೇಲ್ ಆದ ಸರ್, ಇನ್ನು ಓದ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಸರ್. ಒಕ್ಕಲ್ತನ ನಮ್ಮಪ್ಪ ಫುಲ್ ಒಕ್ಕಲ್ತನ ಮಾಡ್ತಿದ್ನು, ಒಕ್ಕಲ್ತನ ಕಲ್ಯಾಮ್ ಅಂತ 10ನೇ ಕ್ಲಾಸ್ ಫೇಲ್ ಆಗೋಣ, ಒಕ್ಕಲ್ತನ ಚಾಲಾಗಿಬಿಡ್ತು ಸರ್. ಆಯ್ತು ಜಾಗದ ಒಕ್ಕಲ್ತಾನ ಎತ್ತುಗಳಿಗೆ ಓದ್ತಿದ್ದೆ, ಕುಂಟೆ ಓಡ್ತಿದ್ದೆ ಸರ. ಎತ್ತುಗಳೇ ಎತ್ತುಗಳೇನ ಜೀವನ, ಯಾಕಪ್ಪ ಸಾಲಿನ ಓದೋದ ಬಿಟ್ಟು ಬಿಡಾಮು. ನಮ್ಮ ಅಣ್ಣವರು ಓದ್ತಿದ್ರು ಸರ್, ನಮ್ಮ ಅಣ್ಣವರು ಕಂಟಿನ್ಯೂ ಮಾಡ್ತಿದ್ರು. ಒಬ್ಬರನ್ನ ಬಿಡಲಿ ಅಂತ ನಮ್ಮಅಪ್ಪ ನಾನು ಫೇಲ್ ಆಗಿದ್ದಕ್ಕೆ ನಾನು ಹಿಂದೆ ಸರಿದು ಬಿಟ್ಟು ಸರ್. ಇನ್ನು ಅಲ್ಲೇ ಅಪ್ಪ ನಿನಗೆ ಇಲ್ಲ ಹೋಗು ಇನ್ನೊಂದು ವರ್ಷಕೊಂದ್ರು ಓದು ಪಾಸ್ ಆಗಿ ಮುಂದೆ ಹೋಗಂತ ಹೇಳಿಲ್ವ? ಹೇಳಿಲ್ಲ ಸರ್. ನಮ್ಮ ಅಣ್ಣ ಓದ್ತಿದ್ನು, ಸ್ವಲ್ಪ ಹುಷಾರಿದ್ನು, ಸೆಕೆಂಡ್ ಇಯರ್ ಓದ್ತಿದ್ನು. ನಮ್ಮ ಅಣ್ಣನ ಒಬ್ಬನು ಓದಿಸಾಮು, ನೀನು ಎತ್ತುಗಳದಾಗ ಚಲೋ ಮಾಡ್ತದೆ, ಇನ್ನು ಎತ್ತುಗಳಿಗೆ ಗೆಳ ಓಡ್ದು ಬಿಡು ಅಂತ ಸರ್. ಅಂದ್ರೆ ನಿನಗೆ ಎತ್ತಿನ ಕೆಲಸ ಮೊದಲಿಂದ ರೂಢಾಗಿತ್ತು ಸರ್. ಏನೇನು ಕೆಲಸ ಮಾಡಿಸ್ತಿದ್ ಮೊದಲು ಅವಾಗ? 8th class 9th class ಇದ್ದಾಗ ಹೊಲದ ಕೆಲಸಕ್ಕೆ ಹೋಗಿ ನಮ್ಮಪ್ಪ ಬುತ್ತಿ ಕೊಡಕ್ಕೆ ಓದ್ತಿದ್ದೆ ಸರ್. ನಮ್ಮಪ್ಪ ಒಣಕಾಲಿಗೆ ಓಡ್ತಿದ್ದೆ ಸರ್. ನಾನು ಓಡಿಬೇಕಪ್ಪ, ನಾನೊಬ್ಬನೇ ಅಂದ್ರೆ ಹೆಂಗ ನನಗೆ ಕಷ್ಟ ಆಗ್ತದ. ನಮ್ಮಪ್ಪ ಜಗ್ಗಿ ಮಾಡ್ತಿದ್ನ ಸರ್, ಹೊಲ ಜಗ್ಗಿ ಮಾಡ್ತಿದ್ದ. ಹೊಲ ಲೀಜ್ಗೆ ಹಾಕೋಣದು, ಮನೆ ಹೊಲ 8 acres ಇತ್ತು ಸರ್. 8 acres ಇತ್ತು, ಲೀಜ್ಗೆ ಇಷ್ಟು ಮಾಡ್ತಿದ್ನ ಸರ್. ಒಬ್ಬತ್ತಗ ದಣಿಕೆ ಆತಿತ್ತು, ಅದಕ್ಕಾಗಿ ನಾನು ಹೋಗಿ ಅವಾಗ ಕಲ್ತಿದ್ನ ಸರ್. 2-3 ಶನಿವಾರ ಭಾನುವಾರ ಅಂತ ದಿನಾನು ಸಾಲಿ ಬಿಡ್ತಿದ್ದೆ ಸರ್, ಹೊಲಕ್ಕೆ ಹೋಗ್ತಿದ್ದೆ. ಭಾನುವಾರ ಅಂತೂ ಸೂಟಿ ಇರ್ತದ, ಶನಿವಾರನು ಇನ್ನು ಶನಿವಾರನು ಬ್ಯಾಡ ಬಿಡಪ್ಪ, ಒಂದಪ್ಪತ್ತಲ್ಲ ಹೊಲಕ್ಕೆ ಬಂದ್ಬಿಡು ನೀನು ಅಂತಿದ್ನ ಸರ್. ಅಂದ್ರೆ ಹೊಲ ಅಂದ್ರೆ ನಿನ್ ಮೊದಲಿಂದ ಆಸಕ್ತಿ? ಆಸಕ್ತಿ ಹೊಲದ ಕೆಲಸ ಅಂದ್ರೆ ಆಸಕ್ತಿ. ದನ, ಎಮ್ಮೆ, ಆಕಳು, ಎತ್ತು ಅಂದ್ರೆ ಬಹಳ ಆಸಕ್ತಿ? ಎತ್ತು ಅಂದ್ರೆ ನನಗೆ ಫುಲ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಈಗ ಎತ್ತುಗಳದಾವಲ್ಲ, ಈಗ ಎಷ್ಟೋ ಮಂದಿಗೆ ಗಳೆ ಕಟ್ಟಕ್ ಬರಂಗಿಲ್ಲ, ಚಕ್ಕಡಿ ಹೊಡೆಯಕ್ ಬರಂಗಿಲ್ಲ, ಅವ್ನ ಹೆಂಗ ಚಕ್ಕಡಿ ಹೂಡ್ಬೇಕು, ಆಮೇಲೆ ಗಳೆ ಕಟ್ಟಿದಾಗ ಬಳದಾಗುದು ಕಿರಿದು ಬಳದು ಅನ್ನೋದು ಗೊತ್ತಾಗದಲ್ಲ ನಿನಗೆಲ್ಲ? ಗೊತ್ತಾಗತ್ತ? ಗೊತ್ತು ಸರ್, ಪರ್ಫೆಕ್ಟ್ ನನಗೆ. ಎತ್ತುಗಳಂದ್ರೆ ಈಗ ನಾ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂದ್ರೆ ರಾತ್ರಿ 3 hours ಮಕ್ಕಳಿಗೆ 3 hours ಆಯ್ತಪ್ಪ ನಾಳೆ ಹೋಗ್ಬೇಕು ಹೊಲಕ್ಕ ಅಂದ್ರೆ 3 hours ಎಚ್ಚರಿ ಆತದ ಸರ್. ಆರಾಮ್ ಆಟೋಮೆಟಿಕ್ 4 hours ಪಕ್ಕ. ಎತ್ತುಗಳು ಎದ್ದಾನ, ಎತ್ತುಗಳು ಮೇವು ಹಾಕೋದು ಆಯ್ತು, ಮೇವು ಹಾಕಿ ನೀರು ಕುಡಿಸಿಕೊಂಡು ಯಾವಾಗಾರ ಹೋಗಿ ಬೆಳಕಾರ ಪಟ್ಟಿಗೆ ಕುಂಟೆ ಕಟ್ಟಬೇಕು ಅನ್ನೋದು ಫುಲ್ ಇಂಟ್ರೆಸ್ಟ್ ಸರ್. ಈಗೆಲ್ಲ ನೋಡು ಈಗ ಏನಾಗ್ಬಿಟ್ಟಿದೆ, ಅವಾಗೆಲ್ಲ ರೈತರು 3 hours ಎದ್ದು ದನಗಳಿಗೆಲ್ಲ ಎತ್ತುಗಳಿಗೆಲ್ಲ ಹೊಟ್ಟಾಕಿ ಆಮೇಲೆ ಮುಸುರಿ ಇಟ್ಟು ತಿನ್ನಿಸಿ 5 hours ಅನ್ನೋಕ ಮನೆಯಿಂದ ಬಿಟ್ಟು ಸೂರ್ಯ ಉದಯ ಆಗತ್ತ ಅನ್ನೋಕ ಗಳೆ ಹೂಡ್ತಿದ್ರೆ ಹೊಲದಲ್ಲಿ. ಈಗೂ ಹಂಗೆ ಮಾಡ್ತೀನಿ ಸರ್. ಈಗೂ ಹಂಗೆ ಮಾಡ್ತೀನಿ ಹಿಂಗೆ ಪಕ್ಕ ಸರ್. ಅಲ್ಲ ಈಗ ಈ ಪದ್ಧತಿ ಊರಲ್ಲಿ ನಿಮ್ಮ ಊರಲ್ಲಿ ಇದೆ? ಎಲ್ಲರೂ ಹಿಂಗೆ ಮಾಡ್ತಾರೆ ಸರ್. ಇದೆಯಾ ಸರ್? ಈಗ ನೋಡಿ ಎಲ್ಲರೂ ಆರಾಮ ಎದ್ದು 6 hours ಎದ್ದು ಎಲ್ಲ ಮಾಡ್ಕೊಂಡು ಟಿಫಿನ್ ಕೊಡುದು ಎಲ್ಲ ಬೀಡಿ ಸಿಗರೇಟ್ ಸೇದಿ ಆಮೇಲೆ 8 hours 9 hours ಬಿಸಿಲತ್ತ ಸರ್. ಅವಾಗ ಎತ್ತುಗಳು ಒಡ್ಯಾಕ ಹೆಂಗ ಸರ್? ಅವು ಎತ್ತುಗಳು ಮನುಷ್ಯರ ಅದು ಜೀವನ ಅಲ್ಲ ಸರ್. ಎಷ್ಟು ಎತ್ತದ ನಿಮ್ಮ? 2 ಎತ್ತದ ಸರ್. ಎಷ್ಟು ವರ್ಷದಿಂದ ಅದಾವ ಎತ್ತ? ಇವ ನಮ್ಮಪ್ಪ ಇದು ಹುಟ್ಟಿದಾಗ್ಲಿದ್ದ ಇದು ಸರ್. ಅದಾವ ಸರ್, ಬದಲ್ ಮಾಡ್ಲಿಲ್ಲ ಅವನ ಇಟ್ಕೊಂಡಿರಿ? ಇಲ್ಲ ಚೇಂಜ್ ಮಾಡಿ ಸರ್. ಚೇಂಜ್ ಮಾಡಿರಿ? ಚೇಂಜ್ ಮಾಡಿ. ಎಷ್ಟೆಷ್ಟು ಕೊಟ್ಟು ತಗೊಂಡ್ರಿ ಸರ್? ನಮ್ಮಪ್ಪ ಇದ್ದಾಗ ಸಂತಿನಾಗ ಹೋಗಿ ತರ್ತಿದ್ನು ಸರ್. ಅವಾಗ ಇದ್ದು 4-5 years ಕಂಟಿನ್ಯೂ ಹಂಗೆ ಇದ್ದು ಅವು ನಮ್ಮಪ್ಪ ಹೊಡ್ತಿದ್ನು. ಈಗ ನಾವು ಹೋರಿಗಳು ತಂದ್ಕೊಂಡಿನ ಸರ್. ಎಷ್ಟು ಬಿತ್ತು ಹೋರಿಗಳಿಗೆ? ಹೋರಿಗಳು 70,000 ಬಿದ್ದಾವ ಸರ್. ಎರಡು ಸೇರಿ ಹೆಂಗ ನಮ್ಮ ಸ್ಥಳೀಯ ಹೋರಿಗಳ ಜವಾರಿ ಹೋರಿಗಳು ಸರ್? ಜವಾರಿ ಹೋರಿ ಅಂದ್ರೆ ವಯಸ್ಸಿನ ಇನ್ನೂ ಅಷ್ಟು ವಯಸ್ಸಾವ ಸರ್. ವಯಸ್ಸಿನ ಈಗ ಅವಕ್ಕೆಲ್ಲ ಮತ್ತೆ ಟ್ರೈನಿಂಗ್ ಕೊಡ್ಬೇಕಲ್ಲ ಹೋರಿಗಳಂದ್ರೆ ಹೆಂಗ್? ನಾನು ಅವು ಹೋರಿಗಳು ನಾನೇ ಕಲ್ಸಿನಿ ಸರ್. ನಾನೇ ಕಲ್ಸಿನಿ. ಅವು ಮುಂಜಾನೆ ಟೈರ್ ಕಟ್ಕೊಂಡು ಅವು ಇನ್ನೂ ನುರ್ತಿದ್ದಿಲ್ಲ, ಟೈರ್ ಕಾಡಿಮನ್ ಕಟ್ಕೊಂಡು ರೋಡ್ ಮ್ಯಾಗ ತಿರ್ಸ್ತಿದ್ದೆ ಸರ್. ನಾನೇ ಕಲ್ಸಿನ ಸರ್. ಅವ್ರನ್ನ ಕಲ್ಸಿ ಎಲ್ಲ ಪರ್ಫೆಕ್ಟ್ ಕಲ್ತವ ಸರ್. ಕಲ್ತಾವ ಮತ್ತೆ ದೊಡ್ಡ ಎತ್ತನು ಇಲ್ಲ, ದೊಡ್ಡ ಎತ್ತನು ಮರ್ಯಾದೆ ತೆಗಿತಾವ ಸರ್. ಚಲೋ 4 acres 6 hours ಹೋಗಿ ಮುಂಜಾನೆ 6 hours ಹೋಗಿ 10-11 hours ಒಳಗ 4 acres ಹತ್ತಿ ಹೊಲ ಹೊಡಿತೀನಿ ಸರ್. ಹತ್ತಿ ಹೊಲ ಅಂದ್ರೆ ಏನ? ಕುಂಟಿನ? ಹತ್ತಿ ಹೊಲದಾಗ ಕುಂಟಿ ಸರ್. ಕುಂಟೆ? 4 acres ದಿವಸ? 4 acres ಸರ್. ಈಗ ಎತ್ತುಗಳು ಕಟ್ಟಿ ಒಬ್ಬ ಯುವಕ ಜೀವನ ಮಾಡಬಹುದಾ? ಎತ್ತುಗಳ ಮೇಲೆ ಜೀವನ ಮಾಡಬಹುದು ಸರ್. ಹೆಂಗ? ಹೊಲ ಬೆಳಿತ ಸರ್ ಪಕ್ಕ. ಅಲ್ಲ ಈಗ ಹೊಲ ಬಿಡು, ಹೊಲ ಇಲ್ಲಪ್ಪ ನಾನು, ನಾ 2 ಎತ್ತು ಕಟ್ಟಿ ಬಾಡಿಗೆ ಹೊಡೆದ ನಾನು ಜೀವನ ಮಾಡ್ತೀನಿ ಅಂತೇಳಿ ಅಂದ್ರೆ ಆಗತ್ತ? ಆಗುತ್ತೆ ಸರ್. ಆಗುತ್ತೆ ಸರ್. ಎಷ್ಟು ದಿವಸ ಎಷ್ಟು ಬಾಡಿಗೆ ಬರ್ತದ ಅದು ಒಬ್ರು ಎತ್ತು? 1 acre 500 rupees ಸರ್. ಎಕರೆಕ್ ₹500 4 acres ಹೊಡೆದ್ರೆ 2,000 ಬರ್ತದೆ ಸರ್. ಒಂದ್ ದಿವಸಕ್ಕೆ 4 acres ಆರಾಮಾಗಿ ಹೊಡಿಬಹುದು ಸರ್. ಏನು ಕುಂಟಿ? ಕುಂಟಿ. ಕುಂಟಿ ಬಿಟ್ರೆ ಮತ್ತೆ? ಮತ್ತೇನಿಲ್ಲ ಸರ್. ಕುಂಟಿ ಆಮೇಲೆ ಗೊಬ್ಬರ ಬಿತ್ತದು, ಬರೀ ಕುಂಟಿ ಹೊಡೆಯೋದು ಅದೇ ಇರ್ತದೆ ಸರ್. ಈಗ ಮಡಿಕೆ ಹೊಡೆದದ್ದು ಮಡಿಕೆ ಹೊಡೆಯೋದು. ಈಗ ಮಡಿಕೆ ಅಂದ್ರೆ ಸರ್ ಟ್ಯಾಕ್ಟರ್ ಆಗ್ಯಾವ ಸರ್, ಎಲ್ಲ ಟ್ರ್ಯಾಕ್ಟರ್ಲೆ ಹೊಡಿತಾರ. ಆಮೇಲೆ ಈಗ ಪ್ರೆಸೆಂಟ್ ಇಲ್ಲಿದ್ದು ಚಾಲು ಸರ್ ಎತ್ತುಗಳ ಕೆಲಸ. ಅಂದ್ರೆ ಏನಿದ್ರು ಎತ್ತುಗಳದಂದ್ರೆ ಕೆಲಸ ಅಂದ್ರೆ ಕುಂಟೆ ಹೊಡೆಯುದು, ಗೊಬ್ಬರ ಬಿತ್ತೋದು, ಬೀಜ ಬಿತ್ತೋದು, ಬಿತ್ತಲಿಕ್ಕೂ ಎತ್ತುಗಳು ಬಳಸ್ತೀರಿ? ಬಿತ್ತನೆ ಮಾಡ್ಲಿಕ್ಕೆ ಏನ್ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತೀರಿ? ಇಲ್ಲ ಇಲ್ಲ ಸರ್, ಎಲ್ಲ ಕುಂಟೆ ಹೊಡೆದು ಸಾಲು ಬಿಡ್ತಾರ ಸರ್, ಎತ್ತಲೆ ಸಾಲು ಬಿಟ್ಟು ಬಿತ್ತನೆ ಸಾಗಿಸ್ತಾರ ಸರ್. ಬಿತ್ತನೆ ಸಾಗಿಸಿದ ಮ್ಯಾಗ ಇನ್ನ ಬೆಳೆದ ಮ್ಯಾಗ ಕುಂಟೆ ಹೊಡೆದ ಸರ್. ನಿಮ್ದು ಎಷ್ಟದ ಭೂಮಿ? ನಮ್ದು 8 ಎಕರೆ ಐತೆ ಸರ್. ಮಣ್ಣ ನಾವು 3 ಅಣ್ಣ ತಮ್ಮರು ಸರ್. ನಮ್ಮ 3 ಅಣ್ಣ ತಮ್ಮರು ಬೇರೆ ಆಗಿವೆ. ಒಬ್ಬತ ಗುಲ್ಬರ್ಗ್ನಾಗ ಇದ್ದಾನೆ ಸರ್ ನಮ್ಮ ಅಣ್ಣ, ನಡಕಲ ದೊಡ್ಡತ್ತ, ನಾನು ಇಲ್ಲೇ ಊರಾಗಿವಿ. ಆತಂದು ಇಬ್ಬರು ಸಮಾನ ಮಾಡ್ತೀವಿ, 4 ಎಕರೆ 4 ಎಕರೆ ಮಾಡ್ಕೊಂತೀವಿ. ಲೀಸ್ಗೆ ಒಂದು 4 ಎಕರೆ ಮಾಡೀನಿ ಸರ್ ನಾನು. 8 ಎಕರೆ ಮಾಡೀನಿ ಸರ್. 8 ಎಕರೆ ನಿಂದೀಗ ನಿಂದೀಗ ನೀ ಸ್ವಂತ ಸಪರೇಟ್ ಆಗಿ ಸ್ವಂತ ನಮ್ದು 8 ಎಕರೆ ಸರ್. ಸ್ವಂತ 8 ಎಕರೆ ಮಾಡ್ಕೊಂಡೆ. 8 ಎಕರೆ ಏನೇನು ಹಾಕಿದೀ ಸಲ? ಹೋದ್ರ ಸತ್ಯ ಹಾಕಿದ್ದೆ ಸರ್. ಹೋದ್ರ ಸರ್ 102 ಕ್ವಿಂಟಲ್ ಬೆಳೆಸಿನ ಸರ್. ಹತ್ತಿ 8 ಎಕರೆ ಹತ್ತಿ? 8 ಎಕರೆ ಹತ್ತಿ ಸರ್. ಎಷ್ಟು ಬಂತು ಒಂದ್ ಎಕರೆಗೆ? ಒಂದ್ ಎಕರೆಗೆ 16-15 ಬಂದ ಸರ್. 16-15 ಕ್ವಿಂಟಲ್. ಇದೇ ಒಳ್ಳೆ ಇಳುವರಿನ? ಇದು ಒಳ್ಳೆ ಇಳುವರಿ ಸರ್. ಅದ್ರ 100 ಕ್ವಿಂಟಲ್ ಆಗಿದ್ದೆ, ಅದಕ್ಕೆ ಟ್ರ್ಯಾಕ್ಟರ್ ತಂದಿನಿ ಸರ್ ಸೆಕೆಂಡ್ ಹ್ಯಾಂಡ್. ಈ ವರ್ಷ ಎಷ್ಟು ಬಿತ್ತು? 4,70,000 ಬಿದ್ದೆ ಸರ್ ಸೆಕೆಂಡ್ ಹ್ಯಾಂಡ್. ಸೆಕೆಂಡ್ ಹ್ಯಾಂಡ್ ಟ್ರ್ಯಾಲಿ 70,000 ಎಲ್ಲಾ ಸೇರಿ? ಎಲ್ಲಾ ಸೇರಿ ಒಂದ್ 4 ಸಾಮಾನು ಬಂದ ಸರ್. ಏನೇನು ಬಂದು? ಕುಂಟೆ ಬಂದ ಸರ್, 3 ಮಡಿಕೆ ಬಂದ ಸರ್, ಬ್ಲೇಡ್ ದಿಂಡು ಕುಂಟಿಗೆ 4 ಬಂದವ, ಟ್ರ್ಯಾಲಿ 5 ಇಂಜನ್. ಟ್ರ್ಯಾಲಿ ಇಂಜನ್ ಇಂಜನ್ ಸರ್. ಹೇಗೆ, ಚಲೋ ಕಂಡೀಷನ್ ಇದೆಯಾ? ಕಂಡೀಷನ್ ಇಂಜನ್. ಟ್ರ್ಯಾಕ್ಟರ್ ಯಾವ್ದು? ಮಹೇಂದ್ರ ಸರ್. ಮಹೇಂದ್ರ ಎಷ್ಟು ವರ್ಷದ ಟ್ರ್ಯಾಕ್ಟರ್ ಹಳೆ? ಅದು 8 ವರ್ಷದ ಸರ್. 8 ವರ್ಷದ ನೀವು ತಗೊಂಡದ್ದು? 4,70,000 ಎಲ್ಲ ಹೆಸರು ಬಂತು, ಎಲ್ಲ ಬಂತು. 5,00,000-5,50,000 ಆಗಿದೆ ಸರ್. 5,50,000 ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿ. ಹೊಸ ಟ್ರ್ಯಾಕ್ಟರ್ ತಗೊಳಕ್ಕೆ ಎಷ್ಟು ಬೀಳ್ತಾವ ಭಾಯ್? ಹೊಸ ಟ್ರ್ಯಾಕ್ಟರ್ 8 ಲಕ್ಷ ಐತೆ ಸರ್, ಬರೀ ಇಂಜನ್ ಒಂದೇ. 7.5 ಲಕ್ಷ ಐತೆ ಸರ್. ಮ್ಯಾಗ ಎಲ್ಲ ಸಾಮಾನು ಸೇರಿ ಒಂದ್ 2 ಯಾವ್ದು ಜಗ್ಗಿ ಆತ ಸರ್. ಮತ್ತೆ ಅವ್ರ ಕೊಸವೇ ಬೇಕಾತವ್ ಸರ್. ಬೇಕೆಲ್ಲ ಬೇಕು ಅಂದ್ರೆ 10 ಲಕ್ಷ ಮೇಲೆ ಹೋಗ. 10 ಲಕ್ಷ ಮ್ಯಾಗ ಹೋಗ್ತದೆ ಸರ್. ಈಗ 5-5.5 ನಾನು ಹಂಗೆ ಸ್ವಲ್ಪ 2.5 ಲಕ್ಷ ಉಳಿದದ್ದು ಸರ್. 8 ಎಕರೆಗೆ 2.5 ಲಕ್ಷ ಉಳಿದದ್ದು, 2.5 ಲಕ್ಷ ಸಾಲ ಮಾಡಿನಿ ಸರ್. ಏನ್ ಬ್ಯಾಂಕ್ ಲೋನ್? ಬ್ಯಾಂಕ್ ಲೋನ್ ಮಾಡಿನಿ ಸರ್. ಕೊಟ್ಟರ ಲೋನ್ ಬ್ಯಾಂಕ್ ಅಲ್ಲಿ ಕೊಟ್ಟರ್ ಸರ್? ಯಾವ ಬ್ಯಾಂಕ್? ಕೆನರಾ ಬ್ಯಾಂಕ್ ಸರ್. 75 ಪೈಸಾ ಇರ್ಬೋದು? 75 ಪೈಸಾ. ಸಾರಿ 75 ಪೈಸಾ ಬಡ್ಡಿ? 75 ಪೈಸಾ ಬಡ್ಡಿ. 1 ರೂಪಾಯಿಕ ಒಂದ್ ವರ್ಷಕ್ಕ 75 ರೂಪಾಯಿ ಬಡ್ಡಿ. 75 ಪೈಸೆ 100ಕ್ಕೆ 75 ಪೈಸಾ. ಹೌದು ಸರ್. 100 ರೂಪಾಯಿಗೆ 75 ಪೈಸಾ ಬಡ್ಡಿ. ಹೌದು ಸರ್. ಭೂಮಿ ಹತ್ತಿ ಒಂದೇ ಬೆಳೆನಾ ಮತ್ತೆ ಬೇರೆ ಬೇರೆ ಯಾವ್ಯಾವ ಬೆಳೆ ಅನುಭವ ಇದೆ ನಿನಗೆ? ಹತ್ತಿ ಅಂದ್ರೆ ಪರ್ಫೆಕ್ಟ್ ಸರ್ ನನಗೆ. ಆಗ ನಮ್ಮಪ್ಪ ಇದ್ನು ಸೂರ್ಯಪಾನು ಜೋಳ ಅವೆಲ್ಲ ಆಗ್ತಿದ್ ಸರ್, ಅವೆಲ್ಲ ಇವಾಗ ಕಮ್ಮಿ ಆಗ್ಯಾವ ಸರ್. ಪ್ರತಿಯೊಬ್ರು ಹತ್ತಿ ಬೆಳೆಸೋದು ಸರ್. ಸೂರ್ಯಪಾನ ಯಾಕೆ ಕಮ್ಮಿ ಆಯ್ತು? ಸೂರ್ಯಪಾನ ಸರ್, ಈಗ ಸೂರ್ಯಪಾನ ಒಂದ್ ಬೆಳೆ ಜಬರ್ದಸ್ತ್ ಬೇರ್ತದ ಸರ್, ಅಷ್ಟೇ ಅಲ್ಲಿಗೆ ಸ್ಟಾಪ್ ಆತ ಸರ್. ಒಂದ್ ವರ್ಷ ಸೂರ್ಯಪಾನ ಮುಂದೆ ಸಾಗಿಸಿದ್ರೆ ಆಯ್ತು, ಅದು ರೊಕ್ಕ ಕಮ್ಮಿ ಬರ್ತದ ಸರ್. ಅದಕ್ಕೆ ಸೂರ್ಯಪಾನ ಕಷ್ಟು ಆದಾಯ ಬರೋದಿಲ್ಲ? ಬರೋದಿಲ್ಲ ಸರ್. ಲಾಭ ಆಗಲ್ಲ? ಲಾಭ ಆಗಲ್ಲ ಸರ್. ಮೊದಲೆಲ್ಲ ಬಾಳ ಆಗ್ತಿದ್ರು? ಮೊದಲೆಲ್ಲ ಬಾಳ ಆಗ್ತಿದ್ರು ಸರ್. ಅದನ್ನ ಸೂರ್ಯಪಾನ ಹಾಕಿ ತೆಗೆದ ಮ್ಯಾಗ ಮತ್ತೆ ಜೋಳ ಆಗ್ತಿದ್ರು ಸರ್. ಈಗ ಅವೆಲ್ಲ ಯಾಕಪ್ಪ ಅಂತ, ಇವಾಗ ಹತ್ತಿ ಬಂದ್ಬಿಟ್ಟದಲ್ಲ ಸರ್, ಹತ್ತಿ ಅದ್ರಾಗ ಜಗ್ಗಿ ಇಳುವರಿಕೆ ಬಂದು. ಅಲ್ಲ, ಪ್ರತಿ ವರ್ಷನು ಬರೀ ಅದೇ ಹೊಲಕ್ಕೆ ಹತ್ತಿ ಹಾಕಿ ಹಾಕಿ ಹೊಲದ ಗತಿ ಏನಾಗತ್ತಂತ? ಅದು ಸ್ವಲ್ಪ ಹೊಲನು ಸ್ವತು ಎಳಿತದ ಸರ್. ಹೌದು, ಎಳಿತದ. ನಾವೇನ್ ಮಾಡ್ತೀವಿ, ಸ್ವತು ಬರ್ಬೇಕಂದ್ರೆ ಗೊಬ್ಬರ ಜಾಸ್ತಿ ಹಾಕ್ತಿವಿ, ಎಣ್ಣೆ ಜಾಸ್ತಿ ಹೊಡಿತೀವಿ. ಮೇಂಟೆನೆನ್ಸ್ ಪರ್ಫೆಕ್ಟ್ ಸರ್. ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕಬಾರ್ದು, ತಿಪ್ಪೆ ಗೊಬ್ಬರ ಹಾಕ್ಬೇಕಲ್ಲ? ತಿಪ್ಪೆ ಗೊಬ್ಬರನು ಕುರಿ ತಬ್ಸ್ತು ಸರ್, ಎತ್ತುಗಳು ಎಣ್ಣೆ ಹಾಕ್ತಿವಿ, ಮತ್ತೆ ಗೊಬ್ಬರ ಹಾಕ್ತು ಸರ್. ಗೊಬ್ಬರನು ಹಾಕ್ತಿವಿ ಕಮ್ಮಿ ಅಂದ್ರೆ. ಒಂದ್ ಎಕರೆ ನೋಡಪ್ಪ, ಈಗ ನೀನು ಎಕರೆಗೆ 15 ಕ್ವಿಂಟಲ್ ಹತ್ತಿ ಬಂದದಂದಲ್ಲ ಸರ್, ಖರ್ಚು ಎಷ್ಟು ಬರ್ತದ ಒಂದ್ ಎಕರೆಗೆ? ಎಲ್ಲ ಬೀಜ ಗೊಬ್ಬರ ಕೂಲಿ ಆಳಿಂದು ಎಣ್ಣೆದು ಸಿಂಪರಣೆ ಮಾಡುದು ಎಲ್ಲ ಸೇರಿ ಖರ್ಚು ಎಷ್ಟಾಗತ್ ಸರ್? ನಾನು 8 ಎಕರೆ ಮಾಡಿನಲ್ಲ ಸರ್, 8 ಎಕರೆಗೆ 1,20,000 ಬಂದಿತ್ತು ಸರ್ ಖರ್ಚು. ಖರ್ಚು 8 ಎಕರೆಗೆ 1,20,000 ಖರ್ಚು. ಅದಕ್ಕೆ ಎಲ್ಲ ಬರ್ದಿಟ್ಟು? ಎಲ್ಲ ಬರ್ದಿಟ್ಟಿನಿ ಸರ್. ಎಲ್ಲ ಕೂಲಿ ಆಳಿಂದು ಎಣ್ಣೆ? ಎಲ್ಲ ಕೂಲಿ ಆಳು ಎಣ್ಣೆ ಗೊಬ್ಬರ 1,20,000 ಆಗಿತ್ತು ಸರ್. 1,20,000 8 ಎಕರೆಗೆ ಕಡಿಮೆ ಆಯ್ತು ಖರ್ಚು, ಬಹಳ ಕಡಿಮೆ ಮಾಡಿ. ಕಡಿಮೆ ಮಾಡೀನಿ ಹೌದಲ್ಲ. ಆಮೇಲೆ ಈಗ ಯಾಕಂದ್ರೆ ಸರ್, ನಾನು ಎತ್ತುಗಳು ನಾನು ಒಯ್ದ ಸರ್, ಎತ್ತುಗಳು ಹೋಗಿ ಸನ್ನೆ ಕುಂಟೆ ಹೊಡ್ತೀನಿ, ಕಳೆವು ಕಮ್ಮಿ ಬಿಡ್ತದ ಸರ್, ಮೇಲೆ ಮೇಲೆ ಕುಂಟೆ ಹೊಡ್ತೀನಿ. ಅಂದ್ರೆ ಏನಿದ್ರು ಎಣ್ಣೆದು ಗೊಬ್ಬರದಷ್ಟೇ, ಎಣ್ಣೆದು ಗೊಬ್ಬರದಷ್ಟೇ, ಗೊಬ್ಬರದಷ್ಟೇ. ನೀವು ಸಿಂಪರಣೆ ಮಾಡ್ಕೋತಿ ಮತ್ತೆ ಹತ್ತಿ ಬಿಡ್ಸಕ್ಕಾಲಿಗೆ ಕೆಜಿ ಲೆಕ್ಕ ಕೊಟ್ಟು ಬಿಡ್ತೀನಿ ಸರ್. ಅಷ್ಟೇ ಮನೆಯವ್ರು ಬಿಡಿಸೋ, ಮನೆಯವರು ನನ್ನ ಹೆಣ್ಮಕ್ಳ ಆರ ಸರ್, ಹುಡುಗರ ಇಬ್ರು ಗಂಡ್ ಮಕ್ಕಳಾರ, ಹುಡುಗರಲ್ಲೇ ಸರಿ ಹೋಗ್ತಾರೆ ಸರ್. ಇನ್ನೆಲ್ಲಿ ಒಬ್ರು ಮಾಡದಾಗದ ಅಲ್ಲ ಸರ್. ಅಲ್ಲ, ಈಗ ಹತ್ತಿವನ್ನ ನೀವು ಬಿಡಿಸಿದ ಮೇಲೆ ಹತ್ತಿ ಕಟ್ಟಿಗೆ ಉಳಿತಾವಲ್ಲ, ಅದನ್ನ ಏನ್ ಮಾಡ್ತಾರೆ, ಯಾವ ತರ ಇದನ್ನ ಮಾಡ್ತಾರೆ? ಏನು ಹತ್ತಿ ಕಟ್ಟಿಗೆ ಕಿತ್ತು ಅಲ್ಲೇ ಸುಟ್ಟು ಹಾಕ್ತೀಯೋ, ಅಥವಾ ಹತ್ತಿ ಕಟ್ಟಿಗೆಯನ್ನ ಕಿತ್ತು ಅದನ್ನ ಗೊಬ್ಬರ ಮಾಡ್ಕೊಂಡು ಭೂಮಿಗೆ ಹಾಕ್ತೀಯೋ, ಅಥವಾ ಹತ್ತಿ ಕಟ್ಟಿಗೆ ಈಗ ಕಟ್ರಸ್ ಅಂತೇಳಿ ಬಂದಾವೆ, ಬಂದವ ಸರ್, ಕಟ್ರ ಎಲ್ಲ ಹೊಡೆದ್ ಬಿಟ್ರೆ ಅದೇ ಹತ್ತಿ ಕಟ್ಟಿಗೆ ಪುಡಿ ಪುಡಿಯಾಗಿ ಹೊಲ ತುಂಬಾ ಬಿದ್ದು ಬಿಡ್ತದ. ಹೆಂಗ್ ಮಾಡ್ತೀರಿ ಈ ಕಡೆ ಸರ್? ಕಟ್ರ್ ಓಡಿಸೋದೇನು ಬಂದಿಲ್ಲ ಸರ್, ಟ್ರ್ಯಾಕ್ಟರ್ಲೇ ಕುಂಟೆ ಹೊಡೆದು ಬಂದ ಸರ್. ಕುಂಟೆ ಹೊಡೆದು ದೊಬ್ಬಿದ ಮ್ಯಾಗ ಸುಡ್ತು ಸರ್, ಅದ್ರ ಸುಟ್ಟು ಬಿಡ್ತೀರಿ ಈ ಕಡೆ, ಸುಟ್ಟು ಬಿಡ್ತು ಸರ್. ಸುಡುದ್ರಿಂದ ಏನೂ ಆಗಲ್ಲ, ಸುಟ್ರೆ ಏನಾಗಲ್ಲ ಸರ್. ಕಟ್ರ್ ಓಡಿಸಿ ಅದು ಮಡಿಕೆ, ಕಟ್ರ್ ಓಡಿಸಿದ ಮ್ಯಾಗ ಮಡಿಕೆ ಓಡಿಸಿದ್ರೆ ಭೂಮಿಗೆ ಒಳಗ ಹೋಗಿ ಸತುವಾತ ಸರ್. ಹಂಗೆಲ್ಲ ಮಾಡಬಲ್ರು, ಯಾಕೆ ನೀನ ಮಾಡಬಹುದಾಗಿತ್ತಲ್ಲ, ಮಾಡ್ಬೋದು ಸರ್. ಈ ವರ್ಷ ಹೊಡಿಸಿ ಮತ್ತೆ ನೀವು ಈ ವರ್ಷ ಏನ್ ಮಾಡ್ತೀನಿ ಸರ್, ಈ ವರ್ಷ ಮುಂಚೆಕ್ಕೆ ಮಾಡಕ್ಕೆ ಓಡಿಸ್ತೀನಿ ಸರ್. ಈ ವರ್ಷ ಬೆಳೆಸಿದ ಮ್ಯಾಗ ಫಸ್ಟ್ ಲೆ ಕಟ್ರ್ ಓಡಿಸಿದ್ದೇನು, ದೊಡ್ಡ ಮಾಡಿಕೆ ಹಾಕ್ತೀನಿ ಸರ್. ಎರಡ್ರ ಮಾಡಿಕೆ ಹಾಕಿದ್ರೆ ಒಳಗಾಗಿ ಅದು ಗೊಬ್ಬರ ಆಗ್ಬಿಡ್ತ ಸರ್. ಈ ಸಲ ಈಗ ಅದರಲ್ಲಿ ಎಷ್ಟೋ ಗೊಬ್ಬರದ ಅಂಶ ಇರ್ತದ, ಹತ್ತಿ ಗಿಡದೊಳಗ ಭಯಂಕರ ಗೊಬ್ಬರದ ಅಂಶ ಇರ್ತದ, ಭೂಮಿ ಸತ್ವ ತಗೊಂಡಿರ್ತಾವ, ತಗೊಂಡಿರ್ತಾವ. ಅದನ್ನ ಸುಟ್ಟು ಹಾಕ್ಬಿಟ್ರೆ ನಿಮ್ಗೆ ಲಾಸ್ ಅಲ್ವಾ? ಲಾಭ ಲಾಸ್. ಆಮೇಲೆ ಭೂಮಿ ಒಳಗ ಸುಡೋದ್ರಿಂದ ಮತ್ತೆ ಪರಿಸರ ಮಾಲಿನ್ಯ ಆಕತ, ಹೊಗಿ ಬರ್ತದೆ ಎಲ್ಲಾ ಕಡೆ, ಹೀಟ್ ಜಾಸ್ತಿ ಆಕತ, ಸತ್ವ ಇರೋದಿಲ್ಲ. ಇನ್ನೊಂದಂತಂದ್ರೆ ಭೂಮಿಯಲ್ಲಿ ಇರ್ತಕ್ಕಂತ ಏನಿರ್ತಾವಲ್ಲ, ಅಲ್ಲಿ ಸುಟ್ಟಂತ ಜಾಗ ಎಲ್ಲ ಮಣ್ಣು ಸುಟ್ಟು ಹೋಗ್ಬಿಡ್ತದೆ. ಮಣ್ಣು ಸುಟ್ಟಿ ಅಂದ್ರೆ ಅಲ್ಲಿ ಇರ್ತಕ್ಕಂತ ಜೀವಿಗಳು ಸುಟ್ಟು ಹೋಗ್ಬಿಡ್ತವೆ. ಅದಕ್ಕೆ ವಿಜ್ಞಾನಿಗಳು ರೈತರಿಗೆಲ್ಲ ಹೇಳ್ತಿರ್ತಾರೆ, ಯಾವುದೇ ಒಂದು ಪದಾರ್ಥವನ್ನ ಅಂದ್ರೆ ನಿಮ್ದು ಕೃಷಿ ತ್ಯಾಜ್ಯವನ್ನು, ಕೃಷಿಯಿಂದ ಬಂದಂಥ ಯಾವುದೇ ವಸ್ತುಗಳನ್ನು, ಇವತ್ತು ಹತ್ತಿ ಕಟ್ಟಿಗೆ ಇರ್ಬೋದು, ತೊಗರಿ ಕಟ್ಟಿಗೆ ಇರ್ಬೋದು, ಸೂರ್ಯಪಾನ ಕಟ್ಟಿಗೆ ಇರ್ಬೋದು, ಸಜ್ಜಿ ಕಣಿಕೆ ಇರ್ಬೋದು, ಅಥವಾ ಭತ್ತದ ಹುಲ್ಲಿರ್ಬೋದು, ಭತ್ತದ ಗದ್ದೆ ಇರ್ಬೋದು, ಇಂಥವಕ್ಕೆಲ್ಲ ಏನು ಮಾಡ್ತಾರೆ ಸಾಮಾನ್ಯವಾಗಿ ರೈತರು, ಈಸಿ ವೇ ಅಂತಂದ್ರೆ ಕಡ್ಡಿ ಕೊರೆದು ಬೆಂಕಿ ಹಚ್ಚಿಬಿಡ್ತಾರೆ. ಎಲ್ಲಿ ಅದನ್ನು ಆಳಬ್ರಿ, ಮತ್ತೆ ಅದನ್ನು ಎಲ್ಲಿ ಹಾಕ್ಬೇಕ್ರಿ, ಎಲ್ಲಿ ಗೊಬ್ಬರ ಹಾಕ್ಬೇಕ್ರಿ, ಅದನ್ನು ನಾವು ಹುಡುಗ ಅವನ್ನೆಲ್ಲ ಎತ್ತಿ ಹಾಕೋಕ್ಕೆಲ್ಲ ಆಳಬೇಕ್ರಿ, ಆಗ ಈಗ ಅಂತೇಳಿ ನಾವು ಒಂದು 100 ರೂಪಾಯಿ ಕ್ಷಣತನ ಮಾಡಿಬಿಟ್ಟು ಒಂದು 1000 ರೂಪಾಯಿ ಹಾನಿಯನ್ನು ಮಾಡ್ಕೋತಾ ಇದ್ದೀವಿ. ಹೌದು ಸರ್. ಅದರಿಂದ ನೋಡ್ರಿ, ಈಗ ಭತ್ತ ಸಾಯಂಕಾಲ ಎಲ್ಲೋ ಒಬ್ಬ ರೈತರು ಬೆಂಕಿ ಹಚ್ಚಾರ ಅಂತಂದ್ರೆ ಸುತ್ತಮುತ್ತ ಪರಿಸರ ಎಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಕೆಟ್ಟು ಅಲ್ಲಿ ಸುತ್ತಮುತ್ತು 1-2 ಡಿಗ್ರಿ ಟೆಂಪರೇಚರ್ ರೈಸ್ ಆಗಿಬಿಡುತ್ತೆ ಬೆಂಕಿ ಹಚ್ಚಿದ್ರೆ, ವಾತಾವರಣದಲ್ಲಿ ಬಿಸಿ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಮಣ್ಣಲ್ಲಿ 100 ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಕೋಟಿಗಂಟ್ಲೆ ಸೂಕ್ಷ್ಮಾಣುಜೀವಿ ಇರ್ತಾವೆ ಮಣ್ಣಲ್ಲಿ. ನಿನ್ನ ಕಣ್ಣಿಗೆ ಕಾಣಿಸದಂತ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಇರ್ತವೆ. ಆ ಸೂಕ್ಷ್ಮಾಣುಜೀವಿಗಳು ಏನಾಗ್ಬಿಡ್ತದೆ, ನಾವು ಕಟ್ಟಿಗೆ ಹೆಚ್ಚಿ ಸುಡೋದ್ರಿಂದ ಮಣ್ಣೆಲ್ಲ ಸುಟ್ಟು ಹೋಗತ್ತ ಭಾಗದಲ್ಲಿ, ಆ ಸೂಕ್ಷ್ಮಾಣುಜೀವಿಗಳು ಸತ್ತು ಹೋಗ್ಬಿಡ್ತವೆ. ಆ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತದವ ಅಂತಂದ್ರೆ ಮಣ್ಣಿನ ನಿನ್ನ ಬೆಳೆಗೆ ಸಹಾಯ ಮಾಡ್ತಾವು. ಬೆಳೆ ಗೊಬ್ಬರ ತಗೊಳ್ಳಿಕ್ಕೆ, ಬೆಳೆ ಗಾಳಿ ತಗೊಳ್ಳಿಕ್ಕೆ, ಒಳಗಡೆ ಆಕ್ಸಿಜನ್ ತಗೊಳ್ಳಿಕ್ಕೆ, ಭೂಮಿಯಲ್ಲಿ ನೀರು ಇಂಗ್ಲಿಕ್ಕೆ ಅವು ಏನ್ ಮಾಡ್ತಾವ, ಅನುಕೂಲ ಮಾಡಿಕೊಡ್ತಿರ್ತಾವ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವಕ್ಕ, ಕಡ್ಡಿ ಕೊರೆದು ಬೆಂಕಿ ಹಚ್ಚಿ ಭೂಮಿನೂ ಹಾಳು ಕೆಡಿತೀವಿ, ಪರಿಸರನೂ ಹಾಳು ಕೆಡಿತೀವಿ, ವಾತಾವರಣ ಎಲ್ಲ ಕಲುಷಿತ ಆಗ್ಬಿಡ್ತದ, ಜೊತೆಗೆ ನಮಗೆ ಉತ್ಪಾದನೆ ಕಡಿಮೆ ಆಗತ್ತ, ಎಲ್ಲಾನು ಕಡಿಮೆ ಬಿಡತ್ತೆ. ಈಗ ಅರ್ಧಕ್ಕರ್ಧ ಪರ್ಸೆಂಟೇಜ್ ಗದ್ದೆ ಒಳಗ ಕಟ್ರು ಓಡಿಸಿ ಒಳಗೆ ಮಾಡಕತ್ತಾರ ಸರ್. ಒಳಗೆ ಮಾಡಕತ್ತಾರ ಸರ್. ಈಗ ತಿಳುವರಿಕೆ ಬಂದ ಸರ್, ಬಂದದ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಅಲ್ಲ, ನೀವು ಕಟ್ಟರ್ ಹೊಡಿಸಬಹುದಲ್ಲ ಎಲ್ಲಾ ರೈತರು? ಕಟ್ಟರ್ ಸಿಗೋದಿಲ್ವಾ? ಸಿಗ್ತಾವ್ ಸರ್. ಸಿಗ್ತಾವಲ್ಲ? ಸಿಗ್ತಾವ್ ಸರ್. ಬಾಡಿಗೆ ಸಿಗ್ತಾವ ನಿಮ್ಗೆಲ್ಲ? ಬಾಡಿಗೆ ಹೊಡಿಸ್ಬೇಕು. ಈ ಸಲ ಅದೇ ಮಾಡ್ತೀನಿ ಸರ್. ಹತ್ತಿ 2 ಸಲ ಬಿಡಿಸ್ತಿರಿ, ಒಂದ್ ಹತ್ತಿ ಪೂರ್ತಿ ಮುಗಿಬೇಕಾದ್ರೆ 2 ಸಲ ಆಗತ್ ಬಿಡಿಸೋದು? 2 ಸಲ 3 ಸಲ ಸರ್. 3ನೇ ಸಲ ಲಾಸ್ಟ್. ಲಾಸ್ಟ್ ಹೇಗೆ ಕೆಜಿ ಬಿಡಿಸ್ಲಿಕ್ಕೆ? 10 ರೂಪಾಯಿ ಸರ್, ಸೀಜನ್ ಇದ್ದಾಗ ಅಷ್ಟೇ ಸರ್. 12 ರೂಪಾಯಿ ಅಂದ್ರೆ ಲಾಸ್ಟ್ ಸರ್. ಅಷ್ಟೇ? ಅಷ್ಟೇ. 10-12 ಎಷ್ಟೆಷ್ಟು ಕೆಜಿ ಬಿಡಿಸ್ತಾರ ಒಬ್ಬೊಬ್ರು? ಒಬ್ಬೊಬ್ರು 50, 60, 70, 80 ತನ ಯಾರ್ಯಾರ ಕೆಪಾಸಿಟಿ ಸರ್. ಅದು ಒಂದೊಂದು ಕ್ವಿಂಟಲ್ ತನ ಬಿಡಿಸ್ತಾರ ಚಲೋ ಇದ್ದವ್ರು. 12 ರೂಪಾಯಿ 13 ಅಂದ್ರೆ 13 ರೂಪಾಯಿ ತಗೊಂಡೋಗ್ತಾರೆ. ತಗೊಂಡತ್ತಾರ ಪಕ್ಕ ಸರ್. ಯಾಕಂದ್ರೆ ಅವರು ಬೆಳಿಗ್ಗೆ 6-7 ಗಂಟೆಗೆಲ್ಲ ಬಂದಿರ್ತಾರೆ ಸರ್. ಅಷ್ಟಲಿದ್ದ ಬಂದು ಸಂಜೆ ತನ 5-6 ಗಂಟೆವರೆಗೆ ಮಾಡದೆ ಬಿಡಿಸದೆ ಸರ್. ಬಿಡಿಸದೆ ನೀರು ಕುಡಿಯಂಗಿಲ್ಲ, ಊಟನೂ ಮಾಡಲ್ಲ, ಹಂಗೆ ಟೈಮ್ ಮಾಡಲ್ಲ ಸರ್. ಅದೇನಿ ಅದೇ ಕೂಲಿ ಕೊಟ್ಟು ಅವಾಗ ಸರ್ 10-11 ಗಂಟೆಗೆ ಬಂದ್ ಬಗ್ತಾರ ಸರ್. ಮತ್ತೆ 4-4 ವರೆಗೆ ಹೋಗ್ತಾರ. ಮಧ್ಯಾಹ್ನ ಮತ್ತೆ ಊಟಕ್ಕೆ ಬಿಡ್ಬೇಕು, ಊಟಕ್ಕೆ ಕುಂದಿರ್ತಾರ ಒಂದ್ ತಾಸು, ಹಿಂಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಈಗ ಎಲ್ಲರೂ ಹತ್ತಿ ಬಿಡಿಸೋದು ಕೆಜಿ ಲೆಕ್ಕನ? ಕೆಜಿ ಲೆಕ್ಕ ಸರ್. ಈಗ ಮತ್ ಕೆಜಿ ಲೆಕ್ಕ ಹತ್ತಿ ಸರಿ ಇಲ್ಲ ಅಂದ್ರೆ ಕೆಜಿ ಲೆಕ್ಕ ತಗೊಳಲ್ಲ ಅವ್ರು, ಬ್ಯಾಡ ಅಂತಾರ, ಅಲ್ಲಿ ಅಂತಾರ. ಜಾಸ್ತಿ 1 ರೂಪಾಯಿ ಜಾಸ್ತಿ ಕೇಳ್ತಾರ ಸರ್. 1 ರೂಪಾಯಿ 2 ರೂಪಾಯಿ ಜಾಸ್ತಿ ಕೇಳ್ತಾರ. ಕೂಲಿ ಆಳುಗಳು ಸಿಗ್ತಾವ ನಿಮ್ಮಲ್ಲಿ? ಸಿಗ್ತಾವ ಸರ್. ನೀವು ಮನೆಯಲ್ಲಿ ದುಡಿಯೋರು ಎಷ್ಟು ಮಂದಿದ್ದೀರಿ? ನಾನು ನನ್ನ ಹೆಂಡತಿ ನಮ್ಮಪ್ಪ ನಮ್ಮಮ್ಮ ಅವ್ರು ದುಡಿತಾರೆ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ ಸರ್. ನಮ್ಮ ಅಪ್ಪ ಮಾಡಗಿರಾಗಿರ್ತಾನ ಸರ್, ಅಲ್ಲೇನೋ ಹೊಲ ಮಾಡ್ತಾನ ಸರ್. ಅಲ್ಲಿ ಹೊಲ ಇದೆ? ಹೊಲ ಇದೆ ಸರ್. ಯಾಕಟ ದೂರ? ನಮ್ಮ ಅಕ್ಕನ ಕೊಟ್ಟಿವಿ ಸರ್ ಅಲ್ಲಿಗೆ. ಮಾಡಗಿರಿ ನಮ್ಮ ಅಕ್ಕನ ಗಂಡ ಸ್ವಲ್ಪ ತೀರ್ಕೊಂಡನ್ ಸರ್. ಅಲ್ಲಿ ನಮ್ಮ ಅಕ್ಕನ ಮಗಳು ನಾನು ಮಾಡ್ಕೊಂಡೇನಿ, ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾನ ಸರ್. ಈಗ ಅಲ್ಲಿ ಟ್ರ್ಯಾಕ್ಟರ್ ತಂದು ಅವ್ರಿಗೆ ಬಿಟ್ಟೇನಿ. ನಮ್ಮ ಅಕ್ಕನ ಮಕ್ಕಳೇ ಹೊಡಿತಾರ ಸರ್, ಅವರು ಓಡಕಂತಾರ, ನಾನು ನಂದು ಬಂದು ಹೊಡಿತಾರ. ಅಲ್ಲೇನು ಸ್ವಲ್ಪ ಹೊಲ ಮಾಡ್ತಾರ ಸರ್. ನಮ್ಮಪ್ಪ ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾನೆ, ನಮ್ಮಪ್ಪ ನಾನು ಇಲ್ಲಿ ಮಾಡ್ತೇನೆ ಸರ್. ಇಲ್ಲಿ ಮಾಡ್ತೀನಿ ಸರ್. ಹುಡುಗರು ನಿನಗೆ ಎಷ್ಟು ಮಂದಿ ಮಕ್ಕಳು? ಇಬ್ಬರು ಗಂಡು ಮಕ್ಕಳು ಸರ್. ಏನು ಓದ್ತಾರೆ ಅವರು? ಸದ್ಯಕ್ಕೆ ಇವರು ಸಚಿನ್ ಸರ್, ಇಂಗ್ಲಿಷ್ ಮೇಡಮ್ ಹಚ್ಚಿನ ಸರ್. ಎಲ್ಲಿ? ಅಲ್ಲಿ ಎರಗೆರೆಗೆ ಓದ ಸರ್, ಲೋತಾಕ್ನಾಗ ಒಂದು ಇಂಗ್ಲಿಷ್ ಮೀಡಿಯಂ ಹಾಕಿ. ಇಂಗ್ಲಿಷ್ ಮೀಡಿಯಂ ಹಾಕಿ. ಯಾಕೆ ಕನ್ನಡ ಮೀಡಿಯಂ ಬೇಡ ಅಂತ ಅನಿಸ್ತಾ? ಇಲ್ಲ ಸರ್, ಓದಲಿ ಹುಷಾರಾಗಲಿ. ನಾನು ಓದಿಲ್ಲ, ನನ್ನ ಮಕ್ಕಳು ಹುಷಾರಾಗಲಿ ಆಗಲಿ ಅಂತ ರೊಕ್ಕ ಓದ್ರೆ ಹೋಗ್ಲಿ ಅಂತ. ಎಷ್ಟು ಫೀಸ್? ಒಂದು ವರ್ಷಕ್ಕ 16,000 ಕೇಳ್ಯಾರ ಸರ್. 16,000? 6,000 ಅಡ್ವಾನ್ಸ್ ಕಟ್ಟಿನ ಸರ್. ಇಬ್ರು ಮಕ್ಕಳು ಓದ್ತಾ ಇದಾರ? ಒಬ್ಬನ ಇನ್ನ ಸಣ್ಣವನದ. ಸಣ್ಣವನ? ಈ ದೊಡ್ಡವ ಯಾವ ಕ್ಲಾಸ್? ಬೇಬಿ ಸಿಟ್ಟಿಂಗ್ ಸರ್. ಈಗ ಬೇಬಿ ಸಿಟ್ಟಿಂಗ್ ಅಂದ್ರೆ ಮಕ್ಕಳನ್ನ ಚಲೋ ಓದಿಸ್ಬೇಕಂತ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ಅದ ಸರ್ ನಿನ್ಗಡೆ? ನಿನ್ನ ಹಾಗೆ ಅವ್ರನ್ನ ನಿನ್ನ ಉದ್ಯೋಗಕ್ಕೆ ತರ್ಬೇಕು ಮತ್ತೆ? ಇಲ್ಲ ಇಲ್ಲ ಸರ್, ಅವ್ರನ್ನ ಎಷ್ಟನ್ನ ರೊಕ್ಕ ಹೋಗ್ಲಿ ಓದಿಸ್ಬೇಕಂತ ಇದೆ ಸರ್ ಮನ್ಸಿನ. ಮತ್ತೆ ನಿನ್ನ ಉದ್ಯೋಗ ಯಾರು ಮಾಡೋರು ಮುಂದೆ? ಏನ್ ನೋಡೋಣ ಸರ್. ಅಲ್ಲ ನಿನ್ನ ಕೆಲಸ ಯಾರು ಮಾಡೋರು ಮುಂದೆ? ನೀನು ವಯಸ್ಸಾತಪ್ಪ, ನೋಡು ನಿಮ್ಮ ಅಪ್ಪ ವಯಸ್ಸಾತು, ನೀ ಮಾಡಕ್ಕೆ? ನಾನು ಮಾಡಕ್ಕತ್ತೀನಿ ಸರ್. ನಿನಗೆ ವಯಸ್ಸಾದ್ಮೇಲೆ ಏನ್ ನೋಡೋಣ ಸರ್? ಅವಾಗ ಅವ್ರು ಓದ್ಲಿಲ್ಲ ಅಂದ್ರೆ ಕೆಲಸ ಹಚ್ಚಿಬಿಡಮ್ಮ, ಏನ್ ಮಾಡೋಣ ಸರ್? ಈ ಕೆಲಸ ಕಲಿಸ್ಕೊಡೋದು ಅವಾಗ ಅಷ್ಟೇ ಮಾಡ. ಇದೊಂದು ಕೆಲಸ ಇದ್ದೇ ಇರುತ್ತೆ ಪಕ್ಕ ಸರ್ ಇದು. ಯಾಕಂದ್ರೆ ಮನೆ ಹೊಲ ಇರ್ತದಲ್ಲ ಸರ್, ಮನೆ ಹೊಲ ಯಾರಿಗೆ ಬೇರೆಯವ್ರಿಗೆ ಹಾಕಕ್ಕ ಇದಿರಂಗಲ್ಲ. ಅಲ್ಲ ಈ ಕೆಲಸ ಅಂದ್ರೆ ಏನ್ ನೌಕರಿಯಿಂದ ತೆಗಿತಾರ ಅನ್ನೋಂಗಿಲ್ಲ, ಏನ್ ಅನ್ನಂಗಿಲ್ಲ. ನಾವು ಹೊಲದಲ್ಲಿದ್ದೆ ಇಷ್ಟೆಲ್ಲ ಬಂದಿವಿ. ಬೇಕಾದ್ರೆ ಮಾಡು, ಬೇಡ ಅಂದ್ರೆ ಬಿಡು, ಕೆಲಸ ಇದು. ಯಾವಾಗ ಬೇಕಾದಾಗ ಜಾಯ್ನ್ ಆಗ್ಬೋದಿಲ್ಲ ನೌಕರಿಗೆ, ಹೊಲದ ಕೆಲಸಕ್ಕೆ ಯಾವಾಗ ಬೇಕಾದಾಗ ಜಾಯ್ನ್ ಆಗ್ಬೋದು ಸರ್. ಆದ್ರೆ ಅದೇ ಎಲ್ಲೋ ಖಾಸಗಿಯಲ್ಲಿ ಹೋಗಿ ಕೆಲಸ ಮಾಡೋದಂದ್ರೆ ಬಹಳ ಕಷ್ಟ ಅಲ್ಲ? ಕಷ್ಟ ಕಷ್ಟ ಸರ್. ಎಲ್ಲೋ ಹೋಗಿ ಒಂದು 10,000 ರೂಪಾಯಿ ದುಡಿದು ನೋಡಪ್ಪ, ನೀನ ಈಗ SSLC PUC ಮುಗಿಸಿ ಎಲ್ಲೋ ಒಂದು 10,000 ರೂಪಾಯಿ ದುಡಿತಿದ್ದೆ ಅಂದ್ರೆ ನೆಮ್ಮದಿಯಾಗಿರ್ತಿ 10,000 ರೂಪಾಯಿದಾಗ? ಎಲ್ಲೋ ಮಣಿ ಮಾಡ್ಕೊಂಡು ಆಗಲ್ಲ ಸರ್. ಈಗ ಹೆಂಗ ಕೃಷಿಯಲ್ಲಿ ನೆಮ್ಮದಿ ಆಗಿದೆಯಾ ನೀನು? ಒಕ್ಕಲತನ ಮಾಡಕತ್ತಿಯಲ್ಲ. ಪೂರಾ ಸಂತೋಷ ಸರ್ ನನಗೆ ಒಕ್ಕಲತನ. ಯಾಕಂದ್ರೆ ನಾನು ಈಗ ಸಾಲ ಮಾಡ್ತೇನೆ ಸರ್, ಎಲ್ಲಾನ ಈಗ ಬೆಳವಣಿಗೆ ಒಂದು 1,00,000 ಸಾಲ ಮಾಡ್ತೀನಿ, ಹತ್ತಂದು ಗೊಬ್ಬರ ಎಣ್ಣೆ ಹೊಡಿತೀನಿ ಸರ್. ಅದ್ರಾಗ ಹೊಲದಾಗ ಹತ್ತಿ ಬೀಜ ಇಟ್ಟು ತೆಗಿತೀನಿ ನಾನು, ಹತ್ತಿ ಕೆಪಾಸಿಟಿ ಐತೆ ಸರ್ ನನಗೆ ಬರ್ತದೆ ಅನ್ನೋದು. ಲಾಸ್ ಆಗಿಲ್ಲ ಸರ್, ಲಾಸ್ ಆದ್ರೂ ಅದಕ್ಕೆ ಸರಿ ಹೋಗ್ತದೆ ಸರ್. ಸರಿ ಹೋಗ್ಬಿಡ್ತದೆ? ಸರಿ ಹೋಗ್ಬಿಡ್ತದೆ. ಸಾಲ ತಂದಿದ್ದಲ್ಲಿಗೆ ನಾವು ಮಾಡಿದ್ದಲ್ಲಿಗೆ ಸರಿ ಹೋಗ್ತದೆ. ನನ್ಗೆ ಉಳಿಲಿಲ್ಲ ಅಂದ್ರೆ ಉಳಿಲಿಲ್ಲ. ಅಷ್ಟು ಕಷ್ಟ ಆದ್ರೆ ಸಾಕು ಸಾಕು. ಮತ್ತೆ ಊಟಕ್ಕೆ ಬೇಕಲ್ಲ ಉಳಿಲಿಕ್ಕಂದ್ರೆ ಹೆಂಗಂದ್ರೆ ಹಂಗ ಊಟ ಉಳಿಲಿಕ್ಕಂದ್ರೂ ಒಂದು ವರ್ಷ ಮತ್ತೆ ಸಾಲ ಕೊಯ್ಬೇಕು ಸರ್. ಮತ್ತೆ ಸಾಲ ಆಗಿದ್ದು ಮುಂದಿನ ವರ್ಷ ಡಬಲ್ ಆಗುತ್ತೆ ಸರ್ ಹೊಲದಾಗ. ಮುಂದಿನ ವರ್ಷ ಪಕ್ಕ ಬೆಳಿತೆ ಸರ್. ಒಂದು ವರ್ಷ ಮಾಮೂಲಿ ಸರ್, ಒಂದು ವರ್ಷ ಮಳೆ ಆಗ್ತದ, ಒಂದೊಂದು ವರ್ಷ ಜಗ್ಗಿ ಆಗ್ತದ. ಈ ವರ್ಷ ಬೇಸ್ ಬಂತು ಸರ್ ಮಳೆ, 1-2 ಆಯ್ತು ಸರ್ ಈ ವರ್ಷ. ಹೋದ ವರ್ಷ ಎಷ್ಟು 55 ಕ್ವಿಂಟಲ್ ಆಗಿತ್ತು, 8 ಎಕರೆಗೆ. ಈ ವರ್ಷ 100 ಕ್ವಿಂಟಲ್ ಮ್ಯಾಗಾಯ್ತು, 102-3 ಕ್ವಿಂಟಲ್ ಆಯ್ತು. 2.5 ಲಕ್ಷ ಉಳಿತು ಸರ್. ಉಳಿತು ಅಂದ್ರೆ ಹತ್ತಿನ ಪ್ರತಿ ವರ್ಷನೂ ಹತ್ತಿನ ಹತ್ತಿನ ಹಾಕ್ತೇನೆ ಸರ್. ಬದಲಾವಣೆ ಮಾಡಿದ್ರೆ ಇನ್ನೂ ಚಲೋ ಆಗತ್ತ? ಬದಲಾವಣೆ ಮಾಡ್ಬೇಕಲ್ಲ, ಬೆಳೆ ಬದಲಾವಣೆ. ಬದಲಾವಣೆ ಮಾಡ್ಬೇಕಂದ್ರೆ ನೀರು ಇಲ್ಲ ಅಲ್ಲ ಸರ್, ನಾವು ಬಯಲು ಭೂಮಿ. ಇನ್ನ ಮಳೆಗೆ ಬರ್ತದ, ಮಳೆಗೆ ಬಂದಷ್ಟು. ಅಂದ್ರೆ ಹತ್ತಿ ಅಂತ ಬೆಳೆ ಮತ್ತೆ ಯಾವ ಇಲ್ಲ ನಿಮ್ಗೆ? ಯಾವ್ದು ಇಲ್ಲ ಸರ್. ಅದನ್ನ ಒಂದೇ ಹಾಕೋಬೇಕು ಮತ್ತೆ ಅದನ್ನ ಒಂದು. ತೊಗರಿ ಹಾಕ್ಬೋದಲ್ಲ? ತೊಗರಿನೂ ಹಾಕ್ತು ಸರ್. ತೊಗರಿ ರೇಟ್ ಕಮ್ಮಿ ಸರ್, ಅದು 8,000-9,000 ಇರ್ತದ. 10,000 ಸೀಜನ್ದಾಗ ಅದು 5,000-6,000 ಹೋಗ್ತಾವ ಸರ್ ತೊಗರಿ. ತೊಗರಿ ಏನ್ ತಿಂಬಕೊಂದ್ 4-5 ಸಾಲ ಹಿಡ್ಕಂತೀವಿ ಸರ್, ತಿಂಬಕೊಂದೇ ಸರಿ ಮಾಡ್ಕೊಂತೀವಿ ಸರ್. ತೊಗರಿನೂ ಅಷ್ಟು ಲಾಭ ಆಗದಲ್ಲ? ಆಗದಿಲ್ಲ ಸರ್. ಅಲ್ಲ ತೊಗರಿ ಹೆಂಗಂತಂದ್ರೆ ನೀನು ಅಲ್ಲಿ ಏನು ಲೇಬರ್ ಖರ್ಚನ ಇಲ್ಲ ನಿನಗೆ? ಅಲ್ಲಿ ಲೇಬರ್ ಖರ್ಚಿಲ್ಲ, ಎಣ್ಣೆನೂ ಕಮ್ಮಿ ಸರ್. ಅದು ಎಣ್ಣೆ ಹೊಡೆದ್ರು ಒಂದ್ 2 ಸಲ ಎಣ್ಣೆ ಬರ್ತಾವ, ಒಂದ್ 2-3 ಸಲ 7-8 ಸಲ. ಆಮೇಲೆ ಬಿತ್ತುದು ಟ್ರ್ಯಾಕ್ಟರ್ ಇಂದ, ಎಣ್ಣೆ ಹೊಡೆದು ಟ್ರ್ಯಾಕ್ಟರ್ ಇಂದ, ಆಮೇಲೆ ಕಟಿಂಗ್ ಮಾಡೋದು ಮಷಿನ್ ಬರ್ತದ. ಏನು ಕೂಲಿ ಆಳಿಂದ ಇಲ್ವೇ ಇಲ್ಲ ಅದ್ರಲ್ಲಿ? ಇಲ್ಲ ಸರ್. ಅದು ಈಸಿ ಅಲ್ಲ ಮತ್ತೆ? ಅದು ಅತ್ಯದ್ರಾಗ 0.5% ಬರ್ತದೆ ಸರ್. ಅದು ಅಂದ್ರೆ ಲಾಭ ಒಂದು 1/2 ಬರ್ತದೆ ಅಷ್ಟೇ. ಹತ್ತಿ ಅಂದ್ರೆ ಫುಲ್ ಲಾಭ. ಫುಲ್ ಲಾಭ ಸರ್. ಈಗ ನೋಡಿ ಇಷ್ಟು ವರ್ಷ ಭೀಮರೆಡ್ಡಿ ಒಕ್ಕಲ್ತನ ಮಾಡ್ಕೊಂಡು ಎಲ್ಲ ಮಾಡಿದೆಯಲ್ಲ, ಏನೇನು ಅಭಿವೃದ್ಧಿ ಆಗಿ ನೀನು ಏನೇನು ಡೆವಲಪ್ಮೆಂಟ್ ಆಗೈತೆ ನಿಂದು ಮನೆತನ? ಮನೆತನ ಮನೆ ಅವಾಗ ನಮ್ಮ ಅಪ್ಪ ಇದ್ದಾಗ ಹೊಸ ಮನೆ ಎಲ್ಲರೂ ಒಂದದ್ರಾಗ ಇದ್ದಾಗ ಕಟ್ಟಿವಿ ಸರ್. ಹೊಸ ಮನೆ ನಮ್ಮ ಅಣ್ಣ ಇದ್ದಾನ, ಹಳೆ ಮನೆ ನನಗೆ ಬಂದ ಸರ್. ಹಳೆ ಮನೆ ಬಂದದ ನನಗೆ ನನಗೆ ಹೊಸ ಮನೆ ಇದ್ದಾಗ ನನಗೆ ರೊಕ್ಕ ಕೊಡ್ಬೇಕು. ರೊಕ್ಕ ಕೊಟ್ಟಮ್ಯಾಗ ನಾನು ಮನೆ ಕಟ್ಕೊಂತೀನಿ ಸರ್. ಕಟ್ಕೋಬೇಕು ಎಲ್ಲ ಇಬ್ರು ಅಣ್ಣ ತಮ್ಮ ಪಾಲ್ ಮಾಡ್ಕೊಂಡ್ಬಿಟ್ರಿ. ಹ್ಞೂ, ಪಾಲ್ ಮಾಡ್ಕೊಂಡ್ಬಿಟ್ಟು. ನಿಮ್ಮ ಅಣ್ಣ ಹೇಗೆ ಒಕ್ಕಲ್ತನ ಚಲೋ ಮಾಡ್ತಾನೆ? ಚಲೋ ಮಾಡ್ತಾನೆ ಸರ್. ನಮ್ಮ ಅಣ್ಣ ಅವನು ಎತ್ತಿಟ್ಕೊಂಡನ? ಎತ್ತು ಇಟ್ಕೊಂಡ ಸರ್. ನೋಡಿ, ಸಣ್ಣ ಸಣ್ಣ ರೈತರು ಎರಡೆರಡು ಎತ್ತಿಟ್ಕೊಂಡ್ರಿ, ಈಗ ದೊಡ್ಡ ದೊಡ್ಡ ರೈತರು ಎತ್ತ ತೆಗೆದ್ಬಿಟ್ಟಾರೆ. ದೊಡ್ಡ ದೊಡ್ಡ ರೈತರು ಈಗ ಯಾಕಂದ್ರೆ ಸಣ್ಣ ಸಣ್ಣ ರೇಟ್ ಏನ್ ಮಾಡ್ತಾರೆ ಸರ್, ಇದ್ದಿದ್ದು ಸ್ವಲ್ಪ ಅಲ್ಲ. ದೊಡ್ಡ ದೊಡ್ಡವ್ರು ಏನ್ ಮಾಡ್ತಾರ, ಟ್ಯಾಕ್ಟರ್ಲೇ ಹತ್ತಿ ಕುಂಟಿಗೆ ಸಾಗಿಸ್ತಾರೆ ಸರ್. ಇದು ಅಲ್ಲಿ ನಮ್ದು ತಿರುಗತಲ್ಲಿ ಇದಾಗಿ ಬಿಡ್ತದೆ ಸರ್, ಹೊಲದಾಗ ಗೊಬ್ಬೆ ಆಗ್ಬಿಡ್ತದೆ ಸರ್ ಅದು ಟ್ಯಾಕ್ಟರ್. ಈಗ ಭೀಮರೆಡ್ಡಿ ಎಷ್ಟೋ ಮಂದಿ ಇದಾರಲ್ಲ ಕಲ್ತಂಥವ್ರು, ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರು ಇರ್ಬೋದು, ಎಸ್ ಎಸ್ ಎಲ್ ಸಿ ಫೇಲ್ ಆದವ್ರು ಇರ್ಬೋದು, ಅಂಥವ್ರೆಲ್ಲ ರಾಯಚೂರಿಗೆ ದುಡಿಯಾಕೆ ಬರ್ತಾರೆ. ತಮ್ಮ ಹೊಲ ಇರ್ತದೆ, ಅದನ್ನ ಯಾರಿಗೆ ಲೀಸ್ ಕೊಡ್ತಾರೆ, ರಾಯಚೂರಿಗೆ ದುಡಿಯಾಕೆ ಬರ್ತಾರೆ. ಅಂಥವ್ರಿಗೇನು ಹೇಳ್ತೀನಿ? ಹೊಲ ಮಾಡ್ಕೇರಿ ಅಂತ ಹೇಳ್ತೀನಿ ಸರ್. ಹೊಲ ಮಾಡ್ಕೊರಿ ಅಂತ ಹೇಳಿ. ಹೊಲ ಬೆಳೆದಷ್ಟು ಎಲ್ಲಿ ಇಲ್ಲ, ಹೊಲ ಬೆಳಿಬೇಕು, ನಾವು ಉದ್ದಾರ ಆಗ್ಬೇಕು. ಉದ್ದಾರ ಆಗ್ಬೇಕು ಅಂತ ಇಲ್ಲೇ ಬರ್ತಾರೆ. ಏನೋ ಒಂದು 500 ರೂಪಾಯಿ ಪಗಾರ ತಗೋತಾರೆ, ಅದ್ರ ಒಂದು 200 ರೂಪಾಯಿ ಖರ್ಚು ಮಾಡ್ಕೋತಾರೆ, 100 ರೂಪಾಯಿ ಇರ್ತದ. 300 ರೂಪಾಯಿ ಒಂದ್ ದಿವ್ಸಕ್ಕೆ ಏನ ಆಗಲ್ಲ ಸರ್. ಈಗ ಬಿಸಿಲು ಕಾಲದಾಗ ಅಂದ್ರೆ ಹೊಲದಾಗ ಏನ್ ಕೆಲ್ಸ ಇಲ್ಲ, ಮಾಡಿದ್ರು ನಡೀತದೆ ಸರ್. ಈಗ ಮತ್ತೆ ಮಳೆಗಾಲ ಬಂದಾಗ ಅಂದ್ರೂ ಹೊಲದಾಗೆ ಮಾಡ್ಬೇಕು ಸರ್. ಎಷ್ಟು ಇದ್ರು ಹೊಲದ ಬೆಳೆದ್ರೆ ನಾವು ಉದ್ದಾರ ಆಗತ್ ಸರ್. ಕೂಲಿ ಮಾಡಿದ್ರೆ ಎಷ್ಟು ಬರ್ತದೆ ಹೇಳ ಸರ್? ಅದಕ್ಕೆ ಕಲ್ತಂತವ್ರು ಏನದಲ್ಲ, ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಮುಗಿಸಿ ಅಲ್ಲೇ ಇಲ್ಲೇ ಎಲ್ಲೋ ಅಡ್ಡಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಇರು ಬದಲಾಗಿ ಹೊಲ ಇತ್ತಪ್ಪ ಅಂತಂದ್ರೆ ಅದನ್ನ ಚೆನ್ನಾಗಿ ನೀರಾವರಿ ಮಾಡ್ಕೊಂಡು ಏನೋ ಒಂದು ಬೆಳೆ ಉತ್ತಮ ಬೆಳೆಗಳನ್ನು ಪಡ್ಕೊಂಡ್ರೆ ಭಾಳ ಅನುಕೂಲ ಅಲ್ಲ. ಒಕ್ಕಲ್ತನ ಜೊತೆ ಮತ್ತೆ ಎಮ್ಮೆ ಆಕಳ ಇಂಥವು ಕರ ಮರಿ ಮಾಡಿದ್ರೆ ಇನ್ನೂ ಲಾಭ ಬರ್ತದೆ. ಇನ್ನೂ ಲಾಭ ಬರ್ತದೆ ಸರ್. ಈಗ ಯಾಕಂದ್ರೆ ಊಟನ ಕಾಯ್ಬೇಕಂದ್ರೆ ಭಾಳ ತಿಪ್ಪಲ. ಮನೆಯಲ್ಲಿ ಮತ್ತೆ ಏನೇನು ದನಗಳದಾವ ನಿಮ್ಮ? ಇಲ್ಲ ಸರ್. ಏನಿಲ್ಲ? ಏನಿಲ್ಲ ಸರ್. ಹಾಲು ಹೈನು ಹೆಂಗ್ ಮಾಡ್ತೀರಿ? ಈಗ ಅವು ಎತ್ತುಗಳು ಅಂದ್ರೆ ಕಟ್ಟಾಕಿ ಇದು ಮಾಡ್ತೀವಿ ಸರ್. ಆ ದನ ಹಾಕಳಿದ್ರೆ ಔಟ್ರ ಮೇಯ್ಸಕ್ ಹೋಗ್ಬೇಕು, ಅದಕ್ಕೊಂದು ಆಳ್ಬೇಕು. ಆಳ್ಬೇಕು ಇಲ್ಲಿ ಆಗುತ್ತೋ ಆಗದಲ್ಲ ಸರ್. ಹಾಲದು ಹೆಂಗ್ ಹೊರಗೆ ತಗೊಂಡ್ಬಿಡ್ತೀರಿ? ಹೊರಗೆ ಸರ್, ಗುಡ್ ಲೈಫ್ ಅನ್ನ ಹಾಲು ಕಿರಣಿ ಅಂಗಡಿಯಾಗ ತಗೊಂಡ್ಬಿಡುದು ಅಷ್ಟೇ. ತಗೊಂಡ್ಬಿಡೋದು ಹುಡುಗರಿಗೆ ತಿನ್ಲಿಕ್ಕೆ ಕಾಳು ಕಡಿ ಭತ್ತ ಸರ್. ಬೆಳಿತೀರ ಅಥವಾ ಅದನ್ನು ತರ್ತೀರ ಹೊರಗಡೆಯಿಂದ? ತೊಗರಿ ಅಂತೂ ಮನೆಗೆ ಒಂದ್ 4-5 ಸಾಲ ಇಟ್ಕೊಂಡ ಬೆಳಿತೀವಿ ಸರ್. ಅಕ್ಕಿ ಅಂತರೂ ಬೆಳೆದ ಜೋಳ ಹಾಕ್ತಾರ ಸರ್, ಮಾಡಿಗಿರಾಗ ಹಾಕ್ತಾರ ಜೋಳ. ಅಕ್ಕಿ ಕೊಂಡ್ಕೊಳ್ತದೆ ಸರ್. ಅಕ್ಕಿ ಹೆಂಗ ಅನಸ್ತದ ಭೀಮರೆಡ್ಡಿ ನೋಡ್ರಿ, ಸಾಲಿ ಕಲ್ತಿದ್ದು, ಸಾಲಿ ಕಲ್ತು ಮುಂದೆ ಹೋಗಿದ್ದೆಪ್ಪ ಅಂದ್ರೆ ಹೆಂಗಿರ್ತಿತ್ತು? ಈಗ ಒಕ್ಕಲ್ತನ ಮಾಡಾಕತ್ತಿದ ಮೇಲೆ ಹೆಂಗ ಅನಸ್ತದ ನಿನಗೆ? ಸರ್, ಸಾಲಿ ಕಲ್ತು ಮುಂದೋದ್ರು ನೌಕರಿ ಬಂದ್ರು ಬಹಳ ತ್ರಾಸ್ ಸರ್. ಬಹಳ ತ್ರಾಸ್ ಅದಲ್ಲ ತ್ರಾಸ್ ನೌಕರಿ ಮಾಡೋರ್ದು. ಅದು ತಿಂಗಳ ತಿಂಗಳ ಸ್ಯಾಲ್ರಿ ಬರ್ತದ, ಅದು ಅಲ್ಲಿದೆ, ಅದ್ ರೆಂಟ್ ಬಾಡಿಗೆ ಅದೆಲ್ಲ ಅವು ಅದ್ರಲ್ಲಿಂದನೇ ಇರ್ತದ ಸರ್. ಅದು ಅದರಿಂದ ನಿನ್ನ ನೀನ ಈಗ ಆರಾಮ ಇರೋದು ಆರಾಮ ಇದು ಯಾಕಂದ್ರೆ ಸರ್, ಇದು ಸಾಲ ತಂದು ಮಾಡಿ ಬೆಳೆಸಿ ನಾವ್ ಇನ್ನ ಉದ್ದಾರ ಆತೀವಪ್ಪ ಅನ್ನೋ ಕೆಪಾಸಿಟಿ ಐತಿ ಸರ್. ಇನ್ನೂ ಅದ ಧೈರ್ಯ ಐತಿ, ಧೈರ್ಯ ಪಕ್ಕ. ಸಾಲ ಮಾಡಿದ್ರೆ ಹರಿತೀನಪ್ಪ ಅನ್ನೋ ಧೈರ್ಯ ಧೈರ್ಯ ಅದ ಸರ್. ಈಗ ಪ್ರೆಸೆಂಟ್ ಸರ್ ಟ್ರ್ಯಾಕ್ಟರ್ ತಂದೀನಿ ಸರ್, 2.5 ಲಕ್ಷ ಅದಕ್ಕೂ ಆಗಿ ಸರ್. ಮತ್ತೆ ಈಗ ಬೆಳೆ ಬೆಳೆಸಕ್ಕೆ ಒಂದ್ 2 ಲಕ್ಷ ಬೇಕು ಸರ್. 4 ಲಕ್ಷ ಆಗ್ತದೆ ಸರ್. 4 ಲಕ್ಷ ಆದ್ರೂ ಅರ್ತಿನ ಕೆಪಾಸಿಟಿ ಐತಿ ಸರ್. 8 ಎಕರೆ 9 ಎಕರೆ ಇನ್ನೊಂದ್ 2 ಎಕರೆ ಜಾಸ್ತಿ ಲೀಸ್ ಮಾಡ್ಕೊಂಡ್ಬಿಡ್ಬೋದು. ಮಾಡ್ತೀನಿ ಸರ್. ಮಾಡ್ಬೋದು ಮಾಡ್ಬೋದು ಸರ್. ಈಗ ಮತ್ ಸದ್ಯ ರೊಕ್ಕ ಪಕ್ಕ ಎಷ್ಟಿಟ್ಟು ಬ್ಯಾಂಕಲ್ಲೆಲ್ಲ? ಬ್ಯಾಂಕಲ್ಲಿ ಏನಿಲ್ಲ ಸರ್, ಬ್ಯಾಂಕಲ್ಲೇ ಸಾಲ ಮಾಡಿ ಮಾಡಿಬಿಟ್ಟು ಟ್ರ್ಯಾಕ್ಟರ್ ಸಲುವಾಗಿ. ಟ್ರ್ಯಾಕ್ಟರ್ ಸಲುವಾಗಿ ಮತ್ತೀಗ ಬೆಳೆ ಬೀಜ ಎಣ್ಣೆ ತರಕ್ ಮತ್ತೆ 1 ಲಕ್ಷ ಸಾಲ ಮಾಡ್ಬೇಕು. ಎಲ್ಲಿ ಬೀಜ ಗೊಬ್ಬರ ತರಕ್ ಮತ್ತೆ ಸಾಲ ಎಲ್ಲಿ ತಗೋತೀರಿ? ಇಲ್ಲೇ ಎಲ್ಲ ನಾವು ಚಲೋ ಅವರು ಇದ್ದವ್ರ ತಲೆ ಕೇಳ್ತೀವಿ ಸರ್. ಗೌಡ್ರ ಕಡೆ? ಹ್ಮ್, ಗೌಡ್ರ ಕಡೆ 2 ರೂಪಾಯಿ ಬಡ್ಡಿ ಹಂಗ 2 ರೂಪಾಯಿ ಬಡ್ಡಿ ಹಂಗ ಕೊಡ್ತಾರೆ ಸರ್. ಮತ್ತೆ ಹೊಳ್ ಕೊಡ್ತೀರಿ ಸಾಲ? ಕಂಪಲ್ಸರಿ ಕೊಡ್ಲೇಬೇಕು ಸರ್. ಕೊಡ್ಲೇಬೇಕು, ಇನ್ನೊಂದ್ಸಲ ನಮ್ ಜೀವನ ಹೆಂಗ ಸರ್? ಮತ್ತೆ ಹೊಳ್ ಕೊಡೋದಿಲ್ಲ ಅವರು? ಕೊಡೋದಿಲ್ಲ ಸರ್, ಮಾತು ಇರೋದಿಲ್ಲ ಸರ್. ಇರೋದಿಲ್ಲ ಅಂದ್ರೆ ಪ್ರತಿ ವರ್ಷ ರೈತದ ಒಂಥರ ಹಾಕುದು ಮತ್ತೊಳ್ಳೋದು ಅಷ್ಟೇ. ಅದೇ ಅಲ್ಲ ಸರ್, ನಾವು ಬೆಳವಣಿಗೆ ಅದೇ ಸರ್. ಹೌದು, ಹಂಗ ಮಾಡಿ ಹಂಗ ಮಾಡಿ ನಾನು ಈಗ 5 ಲಕ್ಷ ಟ್ರ್ಯಾಕ್ಟರ್ ತಂದಿನಿ. ಈಗ 2 ವರ್ಷ ಹೆಂಗಂತಿಪ್ಪಲ್ ಬಿದ್ರೆ ಅದಿಷ್ಟು ಸಾಲ ತೆಕ್ಕೊಂಡ್ಬಿಡ್ತೀನಿ. ಅದು ಟ್ರ್ಯಾಕ್ಟರ್ ಒಂದು ಜೀವನ ನಡೀತದ ಹಂಗೆ. ಟ್ರ್ಯಾಕ್ಟರ್ ಫ್ರೀ ಆಗಿ ಉಳಿದ್ಬಿಡ್ತೀನಿ, ಟ್ರ್ಯಾಕ್ಟರ್ ಫ್ರೀ ಆಗಿ ಬೀಳ್ತದ, ಎತ್ತುಗಳು ಫ್ರೀ ಆಗಿರ್ತಾವ, ನಮ್ಮ ಮನೆ ಹಂಗೆ ನಾವು ಉಂಡು ತಿಂದು ನಮ್ಮ ಹುಡುಗರು ಹಂಗೆ ಸಾಲಿ ಓದೋದು, ಹಂಗೆ ಜೀವನ ನಡೀತದ. ನಡೀತದ ನಡೀತದ ನೋಡು, ಒಕ್ಕಲ್ತನ ಎಷ್ಟು ಧೈರ್ಯ ಕೊಟ್ಟದಲ್ಲ ನಿನಗೆ. ಫುಲ್ ಧೈರ್ಯ. ಅದೇ ನೌಕರಿ ಮಾಡ್ತಿದ್ದ ಧೈರ್ಯ ಇರ್ತಿದ್ದಿಲ್ಲ ಇಷ್ಟೆಲ್ಲ ಸಾಲ ಹೆಂಗ್ ಮಾಡ್ತಾರೆ? ಸಾಲ ಮಾಡಕ್ಕೂ ಧೈರ್ಯ ಇರ್ತಿಲ್ಲ, ಹರಿಯೂ ಧೈರ್ಯ. ಅಲ್ಲಿ ನೋಡಿದ್ರೆ ತಿಂಗಳ ತಿಂಗಳ ಬರ್ತಾವ. ಹೌದು, ಇದು ಬೆಳೆಸಿದ್ರೆ ತಿಂಗಳ ಅಂದ್ರೆ ತಿಂಗಳ ತಿಂಗಳ ಲೆಕ್ಕ ಎಲ್ಲ ಬೆಳೆದ್ ಬಿಟ್ಟಿರ್ತದೆ. ಅಲ್ಲಿ ಬೆಳೆದಿರ್ತದೆ, ನಾವು ಉಂಡು ತಿನ್ನೋದು, ಅಲ್ಲಿ ಅಲ್ಲಿ ಸಿಟ್ಯಾಗ ಹೋಗಿರ್ತೀವಿ, ಮನೆ ಬಾಡಿಗೆ, ಕಿರಾಣಿ ಸಂತೆ, ಸಂತೆ, ದವಾಖಾನೆ ಅವೆಲ್ಲ ಹಚ್ಚಿ ಲೆಕ್ಕ ಬೆಳೆದಿರ್ತದ, ಬರುಕ ಲೆಕ್ಕಕ್ಕೆ ಹೋಗ್ಬಿಡದ್ ಸರಿಯಾಗಿ ಬಿಡ್ತದೆ. ಇದು ಯಾಕಂದ್ರೆ ಈ ದವಾಖಾನೆ ದೊಡ್ಡದೇದಾನ, ನಾವು ಸಣ್ಣ ಪುಟ್ಟ ಹುಡುಗರಿಗೆ ಜ್ವರ ಬಂದು ಅಡ್ಮಿಂಟ್ ಆದ್ರೆ ಒಂದ್ 20,000-30,000 ಖರ್ಚಾದ್ರು ಇದ್ರಾಗ ತರ್ತು ಸಾಲ ತರ್ತು ಕಾಣಂಗಿಲ್ಲ ಸರ್. ಹೌದು, ಅಂದ್ರೆ ಭೀಮರೆಡ್ಡಿ ಒಟ್ಟ ಒಕ್ಕಲ್ತನದೊಳಗ ಒಳ್ಳೆ ನೆಮ್ಮದಿ ಜೀವನ ಐತಿ ನಿಮ್ದು? ನೆಮ್ಮದಿ ಜೀವನ ಐತಿ, ಆರಾಮದಿ. ಆರಾಮಿದ್ದೀನಿ ಸರ್. ಒಳ್ಳೇದು ಭೀಮರೆಡ್ಡಿ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನ ಹಂಚ್ಕೊಂಡಿದ್ದೀವಿ. ಖಂಡಿತ ಆತ್ಮವಿಶ್ವಾಸದಿಂದ ನೀವು ಹೇಳ್ತಾ ಇದ್ದೀವಿ, ಒಕ್ಕಲ್ತನದಿಂದ ನನಗೆ ಅನುಕೂಲ ಆಗ್ಯದ, ಒಳ್ಳೆ ಅಭಿವೃದ್ಧಿ ಆಗಿದೆ, ಒಕ್ಕಲ್ತನದಿಂದ ನನಗೆ ಧೈರ್ಯ ಬಂದದ, ನಾನು ಆರಾಮ ನೆಮ್ಮದಿ ಜೀವನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳು ನಿನ್ನ ಬಾಯಿಂದ ಬಂದು ಇದೇ ರೀತಿ ನಮ್ಮ ಎಲ್ಲ ಯುವ ರೈತರಲ್ಲಿ ಬರಬೇಕು. ಒಕ್ಕಲ್ತನದಲ್ಲಿ ಏನಿಲ್ಲ, ಒಕ್ಕಲ್ತನ ಲಾಭ ಇಲ್ಲ, ಒಕ್ಕಲ್ತನ ಲುಕ್ಷಾನ ಆಗತ್ತ, ಆಗ ಈಗ ಅಂತ ಹೇಳ್ಕೊಂತ ಸುಮ್ಮನೆ ಹಾಳು ಹರಟೆ ಮಾಡ್ಕೊಂತ ಅಡ್ಡಾಡುವಂತ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಒಕ್ಕಲ್ತನ ಒಳಗ ಕೆಲಸ ಮಾಡಬಾರದಿಲ್ಲ, ಮಾಡ್ಬೇಕಲ್ಲ, ಕಷ್ಟಪಡ್ಬೇಕು ಸರ್. ಹಾ, ಕಷ್ಟಪಡ್ಬೇಕು, ಕಷ್ಟಪಡೋದನ್ನ ಕಲ್ಕೋಬೇಕು. ಕಲ್ಕೋಬೇಕು ಸರ್. ಕಷ್ಟಪಡ್ಲಾರ್ದೆ ನಿನ್ ಬಾಯಿಗೆ ಹೆಂಗೆ ಬಂದು ಊಟ ಬೀಳಂತ ಹೆಂಗ್ ಬರ್ತದೆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದನ್ನ ನಮ್ಮ ಯುವಕರು ಏನ್ ಮಾಡ್ಬೇಕು, ಮೊದಲು ಕಷ್ಟಪಟ್ಟು ದುಡಿದನ್ನ ಕಲ್ಕೋಬೇಕು, ಮುಂದೆ ಅದಕ್ಕೆ ನಿರೀಕ್ಷೆಗಳನ್ನ ಇಟ್ಕೋಬೇಕು. ಬರೇ ನಿರೀಕ್ಷೆಗಳನ್ನಿಟ್ಟು ಕೆಲಸ ಮಾಡಲಾದ ನಿರೀಕ್ಷೆಗಳನ್ನ ಇಟ್ಕೋದ್ರೆ ಹೆಂಗಾಗತ್ತೆ ಸರ್? ಆಗೋದಿಲ್ಲಲ್ಲ, ಆಗೋದಿಲ್ಲ ಸರ್. ನಾವು ಸಂಪೂರ್ಣವಾಗಿ ಹೊಲ್ದಾಗ ಸರ್ ಎಷ್ಟು ಕೆಲಸ ಮಾಡಿದ್ರು ಧಣಿಕೆ ಆಗೋದಿಲ್ಲ ಸರ್. ಆಗೋದಿಲ್ಲ, ಅಷ್ಟು ಖುಷಿ ಇರ್ತದೆ, ಖುಷಿ ಇರ್ತದೆ, ಮಾಡ್ಬೇಕು ಅನ್ಸ ಮಾಡ್ಬೇಕು. ಇವತ್ತು ಹೋಗ್ಬೇಕಪ್ಪ ಅಂದ್ರೆ ಎಣ್ಣೆ ಹೊಡಿಬೇಕಂದ್ರೆ ಅದು ರಾತ್ರಿ ಆಗ್ಲಿ ಬಂದು ಯಾಕಪ್ಪ ಬೇಗ ಕತ್ಲಾತು ಅಂತ ಅನ್ಸುತ್ತೆ ನನಗೆ. ಇನ್ನು ಇನ್ನೊಂದ್ ಸ್ವಲ್ಪ ಇರ್ಬೇಕಾಗಿತ್ತು ಬೆಳಗ್ಗೆ. ಅದಕ್ಕೆ ಏನಪ್ಪ ಕಾಯಿ ಹುಳ ಬಿದ್ದದಪ್ಪ ಅಂದ್ರೆ ಅವತ್ತು ಒಂದ್ ಎರಡು ದಿನ ತಪ್ಸಿವಿ ಅಂದ್ರೆ ಆಯ್ತು, ನಿದ್ದೆ ಬರೋದಲ್ಲ ಸರ್. ಯಾವಾಗ ಹೋಗಿ ಎಣ್ಣೆ ತಂದು ಹೊಡ್ಬೇಕು, ಹುಳ ಬಿದ್ದದ ಕಾಣಿಸಿಲ್ಲ, ಇದು ಕಂಟ್ರೋಲ್ ಆಗಿಲ್ಲ ಎಣ್ಣೆ ಅಂದು ಮತ್ತೆ ಹೋಗಿ ಮತ್ತೆ ರೊಕ್ಕ ಕೊಟ್ಟು ಮತ್ತೆ ತಂದು ಹೊಡಿಬೇಕು ಸರ್. ಅಂದ್ರೆ ಅದು ಅದು ಕೆಲಸ, ನಿಷ್ಠೆ ಕೆಲಸ ಅಂತಾರ. ಅದಕ್ಕೆ ಆಗಬೇಕು, ನಾ ಕೆಲಸ ಮಾಡ್ಬೇಕು, ಹಿಂಗಾಗಿದೆ, ಇದು ಆಗ್ಬೇಕು ಇವತ್ತು ಕೆಲಸ. ಅದು ಬೇಕು ಆ ತರ ಒಂದು ನಿಷ್ಠೆ, ಶ್ರದ್ಧೆ, ಕಠಿಣ ಪರಿಶ್ರಮ ಎಲ್ಲ ಇದ್ದಾಗ ಮಾತ್ರ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಅನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಭೀಮರೆಡ್ಡಿ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡ್ತಾ ಇದೆಯಾ? ನಿನ್ನ ಒಂದು ಸಲಹೆ ಸೂಚನೆಗಳನ್ನು ನಿಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಯುವ ರೈತರಿಗೆ ನಿಂದ ಸಲಹೆಗಳು ಸಿಗಲಿ, ನಿನ್ನ ಒಕ್ಕಲ್ತನ ಇನ್ನೂ ಅಭಿವೃದ್ಧಿ ಆಗಲಿ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ನಿನ್ನ ವಿಚಾರವನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವಾರ್ ಗ್ರಾಮದ ಭೀಮರೆಡ್ಡಿಯವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-85% ಮತ್ತು ಕನಿಷ್ಠ ಆರ್ದ್ರತೆ 52-54% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಭೂಮಿ ತಯಾರಿಗೆ ಹೇಳೋದಾದರೆ, ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಇಡಲಾಗಿ ರೈತ ಬಾಂಧವರು ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ರೈತ ಬಾಂಧವರು ಈಗ ಮಾಡ್ಕೋಬೇಕು. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾ ಬೀಜವನ್ನು ಬೇರ್ಪಡಿಸಿ ಅದನ್ನು ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೋ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೋದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿ ಮಾಪ್ರೇಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದನ್ನು ಬದನೆ ಬೆಳೆಯುವ ರೈತ ಬಾಂಧವರು ಗಮನಿಸಬೇಕು. ಬದನೆಯಲ್ಲಿ ಹಣ್ಣು ಕೊಳೆಯುವ ಹುಳುವಿನ ಹತೋಟೆಗಾಗಿ 2 ಗ್ರಾಂ ಇಮಾಮಿಕ್ವಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಇನ್ನು ಕೋಳಿ ಮನೆಯನ್ನ ತಂಪಾಗಿ ಸುಡುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕಿವಿ ಮಾತು ಹೇಳೋದಾದರೆ, ಗಂಟಲು ಬೇನೆ ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣಗೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ಒಣಮೇವು ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2 ಯೂರಿಯಾ ಮತ್ತು 10 ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವಾಗಿ ಕೊಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬೇಕು. ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ ರೈತ ಬಾಂಧವರೇ. ಇದರೊಂದಿಗೆ ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇಲ್ಲಿಗೆ ಮುಕ್ತಾಯವಾಯಿತು. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20. ಈಗ ಪ್ರಾಯೋಜಿತ ಕಾರ್ಯಕ್ರಮ ಕೆರೆಗೋಡಿ ರಂಗಾಪುರದ ತಿಪಟೂರು ತಾಲೂಕು. ಅನಾಥ ಮಗುವಾರೇ ನಾನು, ಅಪ್ಪನು ಅಮ್ಮನೂ ಇಲ್ಲ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳು, ಅನಾಥ ಮತ್ತು ಬಡ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು. ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪ್ರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಅದರ ಜೊತೆಗೆ ಮಕ್ಕಳ ಅನುಕೂಲಕ್ಕಾಗಿ ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಇನ್ನೂ ಮುಂತಾದ ಸುಮಾರು 19 ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನು ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನು ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶಕ್ಕೆ ಹೋದಾಗ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಮನಗಂಡು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು. ಕೇಳುಗರೆ, ಪೋಷಕರೇ, ಆರ್ಥಿಕ ಪರಿಸ್ಥಿತಿಗಳಿಂದ ಕಂಗೆಟ್ಟಿರುವ ಕುಟುಂಬಗಳಲ್ಲಿರುವ ಮಕ್ಕಳಿಗೆ, ತಂದೆ ತಾಯಿ ಪೋಷಕರಿಲ್ಲದ ಅನಾಥ ಮಕ್ಕಳಿಗೆ ತಿಪಟೂರು ಸಮೀಪದ ಶ್ರೀ ಕೆರೆಗೋಡಿ ರಂಗಾಪುರ ಮಠವು ಸ್ವಾಮೀಜಿಗಳು ತಿಳಿಸಿರುವಂತೆ ಉಚಿತ ವಸತಿಯೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395. ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪ್ಪೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ. ಕೇಳುಗರೆ, ತಂದೆ ತಾಯಿ ಪೋಷಕರಿಲ್ಲದ ಅನಾಥ ಮಕ್ಕಳಿಗೆ ತಿಪ್ಪುಟೂರು ಸಮೀಪದ ಶ್ರೀ ಕೆರೆಗೋಡಿ ರಂಗಾಪುರ ಮಠವು ಉಚಿತ ವಸತಿಯೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845453 ಅನಾಥ ಮಗುವಾರೇ ನಾನು ಅಪ್ಪನು ಅಮ್ಮನು ಇಲ್ಲ. ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳು, ಅನಾಥ ಮತ್ತು ಬಡ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ